ಫಲಾನುಭವಿಗಳು, ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಈಗ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ನಾನು ಡಾಕ್ಟರ್ ಎಂ ಬಸವರಾಜು, ವಿಜ್ಞಾನಿ, ಬೇಸಾಯ ಶಾಸ್ತ್ರ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ಶಿವಮೊಗ್ಗ. ನಾನು ಈ ದಿನ ರೈತರಿಗೆ ಬಿತ್ತನೆ ಬೀಜದ ಕುರಿತು ಸಮಗ್ರವಾದ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ. ಗ್ರಾಮೀಣ ಪ್ರದೇಶಗಳಲ್ಲಿ ನೆಲೆಸಿರುವ ಬಹುಸಂಖ್ಯೆಯ ಜನರಿಗೆ ಕೃಷಿಯೇ ಜೀವನಾಧಾರ. ಈ ರಾಷ್ಟ್ರದ 50%ಕ್ಕಿಂತ ಹೆಚ್ಚು ಮಂದಿ ಜೀವನೋಪಾಯಕ್ಕೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದರೆ ಬಹುಸಂಖ್ಯೆಯ ಕೃಷಿಕರು ಬೆಳೆಗಳನ್ನು ಖುಷ್ಕಿ ಪ್ರದೇಶಗಳಲ್ಲಿ ಬೆಳೆಯುತ್ತಿರುವುದರಿಂದ ಮುಂಗಾರು ಮಾರುತವು ಕೃಷಿಕರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ಮುಂಗಾರು ಹಂಗಾಮು ಆರಂಭವಾದ ತಕ್ಷಣ ರೈತ ಸಮೂಹದಲ್ಲಿ ಕೃಷಿ ಚಟುವಟಿಕೆ ಗರಿಗೆದರಿ ಬೀಜ ದೊರೆಯುವ ಕೃಷಿ ಅಭಿವೃದ್ಧಿ ಇಲಾಖೆ ಮತ್ತು ಖಾಸಗಿ ಅಂಗಡಿಗಳ ಮುಂದೆ ಸಾಲು ಸಾಲಾಗಿ ನಿಂತು ಬೀಜಗಳನ್ನು ಕೊಂಡುಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಅನೇಕ ಅವಘಡಗಳು ನಡೆದು ಅನಾಹುತಗಳಾಗಿರುವುದು ನಮ್ಮ ಕಣ್ಣ ಮುಂದಿದೆ. ಕೃಷಿಯಲ್ಲಿ ಬಿತ್ತನೆ ಬೀಜವು ಮೂಲ ಪರಿಕರ. ರೈತರು ನಿರೀಕ್ಷಿಸುವ ಬೆಳೆಗಳ ಇಳುವರಿಯ ಮಟ್ಟ ಅವರು ಉಪಯೋಗಿಸುವ ಬೀಜದ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ಆದರೂ ಅಧಿಕ ಇಳುವರಿ ಪಡೆಯಬೇಕಾದರೆ ಸುಧಾರಿತ ತಳಿಗಳ ಬಳಕೆ ಮತ್ತು ಸುಧಾರಿತ ಸಮಗ್ರ ಪೋಷಕಾಂಶಗಳ ಮತ್ತು ಬೆಳೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಅತ್ಯವಶ್ಯಕ. ಸುಧಾರಿತ ತಳಿಗಳ ಬಿತ್ತನೆ ಬೀಜವು ಇಂದು ದುಬಾರಿ ಪರಿಕರ. ಉತ್ತಮ ಬೀಜಗದ ಗುಣಲಕ್ಷಣಗಳು. ಬೀಜವು ಅತಿ ಹೆಚ್ಚಿನ ಅನುವಂಶತೆ ಶುದ್ಧತೆ ಹೊಂದಿರಬೇಕು. ಬಿತ್ತನೆ ಬೀಜವು ಭೌತಿಕವಾಗಿ ಶುದ್ಧವಾಗಿರಬೇಕು. ಬಿತ್ತನೆ ಬೀಜವು ದೃಢವಾಗಿರಬೇಕು. ಬಿತ್ತನೆ ಬೀಜವು ಅತಿ ಹೆಚ್ಚಿನ ಮೊಳಕೆ ಒಡೆಯುವ ಶಕ್ತಿ ಹೊಂದಿರಬೇಕು ಹಾಗೂ ಇದರಿಂದ ಬೆಳೆಯುವ ಸಸಿಯು ಚೈತನ್ಯಶೀಲವಾಗಿರಬೇಕು. ಬಿತ್ತನೆ ಬೀಜವು ಆರೋಗ್ಯಕರವಾಗಿರಬೇಕು. ರೋಗ ಮತ್ತು ಕೀಟ ಬಾಧೆಯಿಂದ ಮುಕ್ತವಾಗಿರಬೇಕು. ಬಿತ್ತನೆ ಬೀಜವು ಗಾತ್ರ ಹಾಗೂ ಆಕಾರ ನೋಡಲು ಒಂದೇ ತರನಾಗಿರಬೇಕು. ಬಿತ್ತನೆ ಬೀಜವು ನಿಗದಿಪಡಿಸಿದ ತೇವಾಂಶವನ್ನು ಹೊಂದಿರಬೇಕು. ಬಿತ್ತನೆ ಬೀಜವು ಕಳೆ ಬೀಜಗಳು ಹಾಗೂ ಇತರೆ ಜಾತಿಯ ಬೀಜಗಳಿಂದ ಮುಕ್ತವಾಗಿರಬೇಕು. ಶಿಫಾರಸು ಮಾಡಿದ ತಳಿಯು ನಿಗದಿಪಡಿಸಿದ ಶುದ್ಧತೆ ಹೊಂದಿರಬೇಕು. ಬಿತ್ತನೆ ಬೀಜವನ್ನು ಕೊಳ್ಳುವಾಗ ರೈತರು ಅನುಸರಿಸಬೇಕಾದ ಕ್ರಮಗಳು. ಬಿತ್ತನೆಗೆ ಉಪಯೋಗಿಸುವ ಬೀಜವು ಅಧಿಕ ಶುದ್ಧತೆ, ನಿಗದಿತ ಶ್ರೇಣಿ ಮತ್ತು ಸಂಸ್ಥೆಯಿಂದ ಪಡೆದಿರಬೇಕು. ನಿಗದಿತ ಬೀಜೋತ್ಪಾದನೆಗೆ ಸೂಕ್ತವಾದ ಶ್ರೇಣಿಯ ಬೀಜವನ್ನು ಪಡೆಯುವುದು. ಬಿತ್ತನೆ ಬೀಜವನ್ನು ಕೊಳ್ಳುವಾಗ ನಿಗದಿತ ಚೀಟಿ, ಬ್ಯಾಗ್ ಮತ್ತು ಸೀಲ್ ಪರಿಶೀಲಿಸಿ ದೃಢೀಕರಿಸಿಕೊಳ್ಳಬೇಕು. ಬಿತ್ತನೆ ಬೀಜಕ್ಕೆ ನಿಗದಿಪಡಿಸಿದ ಬಿತ್ತನೆ ಅವಧಿ ಮುಗಿದಿರಬಾರದು. 1ಕ್ಕಿಂತ ಹೆಚ್ಚು ಚೀಲ ಖರೀದಿಸಿದಾಗ ಎಲ್ಲ ಚೀಲಗಳು ಒಂದೇ ತಳಿಯದ್ದಾಗಿರಬೇಕು. ಖರೀದಿಸಿದಾಗ ಲಾಟ್ ಸಂಖ್ಯೆ ನಮೂದಿಸಿದ ಅಧಿಕೃತ ರಸೀದಿ ಪಡೆಯಬೇಕು. ಹೆಚ್ಚಿನ ಇಳುವರಿ ಪಡೆಯಲು ಖರ್ಚಿಲ್ಲದ ಮುಖ್ಯವಾದ ಬೇಸಾಯ ಕ್ರಮಗಳು ಉತ್ತಮ ಗುಣಮಟ್ಟದ ಬೀಜಗಳನ್ನು ಪೂರೈಸುವಂತಹ ಸಂಸ್ಥೆಗಳಿಂದ ಪಡೆಯಬೇಕು. ಒಂದೇ ಜಮೀನಿನಲ್ಲಿ ಪ್ರತಿ ವರ್ಷವೂ ಒಂದೇ ಬೆಳೆಯನ್ನು ಬೆಳೆಯಬಾರದು ಮತ್ತು ಬೆಳೆ ಪರಿವರ್ತನೆಯನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಅಧಿಕ ಇಳುವರಿ ಕೊಡುವ ಸಂಕರಣ ಅಥವಾ ಸುಧಾರಿತ ಪ್ರಮಾಣೀಕರಿಸಿದ ಮತ್ತು ಶಿಫಾರಸು ಮಾಡಿದ ತಳಿ ಅಥವಾ ಸಂಕರಣ ತಳಿಗಳ ಬೀಜಗಳನ್ನೇ ಬಿತ್ತನೆಗೆ ಉಪಯೋಗಿಸಬೇಕು. ಮುಂಗಾರು ಮಳೆಯಾದ ನಂತರ ಆಳವಾಗಿ ಉಳುಮೆ ಮಾಡುವುದರಿಂದ ಕೀಟಗಳ ಕೋಶಗಳನ್ನು ಹೊರಗಿಡವಿ ಬಿಸಿಲು, ಮಳೆ, ಶತ್ರು ಕೀಟಗಳಿಗೆ ಹಾಗೂ ಪಕ್ಷಿಗಳಿಗೆ ತುತ್ತಾಗುವಂತೆ ಕೋಶಗಳನ್ನು ನಾಶ ಮಾಡಬೇಕು. ಬಿತ್ತನೆಗೆ ಮುನ್ನ ಶಿಫಾರಸು ಮಾಡಿದ ಶಿಲೀಂದ್ರನಾಶಕಗಳಿಂದ ಬೀಜೋಪಚಾರ ಮಾಡಬೇಕು. ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಬೆಳೆಯ ಬೆಳವಣಿಗೆಯ ಹಂತದಲ್ಲಿ ಬಳಸಿ ಸರಿಯಾದ ಸಮಯದಲ್ಲಿ ಕಟಾವು ಮಾಡಬೇಕು. ರೈತರಿಗೆ ಬಿತ್ತನೆ ಬೀಜದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನನ್ನ ಮೊಬೈಲ್ ಸಂಖ್ಯೆ 91 48 89 79 42. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಕೇಳಿ ತರಕಾರಿ ಕೃಷಿಯಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ಕುಸುಗೂರು ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ನಾಗರಾಜ್ ಕುಸಗೂರ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅಂದರೆ ಇವತ್ತಿನ ಒಂದು ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಸಾಕಷ್ಟು ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಈ ಒಂದು ತರಕಾರಿ ಕೃಷಿಯಲ್ಲಿ ಹೊಸ ಹೊಸ ಒಂದು ತಾಂತ್ರಿಕತೆಗಳನ್ನು ಯಾವ ರೀತಿ ಅಳವಡಿಸಿಕೊಂಡು ಉತ್ತಮವಾದ ಒಂದು ಆದಾಯವನ್ನು ಗಳಿಸ್ಬೋದು, ಜೊತೆಗೆ ಇಳುವರಿಯನ್ನು ಪಡಿಬೋದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ಹೇಳಿ ಸರ್, ಇವತ್ತಿನ ದಿನಗಳಲ್ಲಿ ನಮ್ಮ ಕೃಷಿಕರು ಹೊಸ ಹೊಸ ಒಂದು ತಾಂತ್ರಿಕತೆಗಳನ್ನು ತರಕಾರಿ ಕೃಷಿಯಲ್ಲಿ ಯಾವ ರೀತಿ ಅಳವಡಿಸಿಕೊಂಡು ಬೆಳೆಯಬಹುದು ಅಂತ ಹೇಳ್ತೀರಾ? ಮುಖ್ಯವಾಗಿ ಹೇಳಬೇಕಂತಂದರೆ ನಮ್ಮ ಭಾರತ ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಪಡ್ಕೊಂಡಿದೆ. ಈಗ ಹಣ್ಣು ಮತ್ತು ತರಕಾರಿ ಬೆಳೆಗಳಲ್ಲಿ ಬೆಳೆಯುವುದರ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ, ನಾವು 40% ಅಂದರೆ ಶೇಕಡ 40% ನಾವು ವೇಸ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಬೆಳವಣಿಗೆಯಿಂದ ಕಟಾವು ಮಾಡೋ ತನಕ, ಮತ್ತು ಮಾರ್ಕೆಟಿಗೆ ಹೋದ್ರೂ ಮಾರ್ಕೆಟಲ್ಲಿ ಕೂಡ ಅಲ್ಲಿ ಕೂಡ ವೇಸ್ಟ್ ಆಗ್ತದೆ. ಎಲ್ಲದೂ ನಾವು ಗಣನೆಗೆ ತೊಗೊಂಡ್ರೆ 40% ಪ್ರಾಡಕ್ಟ್ ವೇಸ್ಟ್ ಆಗ್ತದೆ, 60% ಅಷ್ಟೇ ನಾವು ಬಳಕೆ ಮಾಡ್ತಾ ಇದ್ದೀವಿ. ಆಮೇಲೆ ಮುಖ್ಯವಾಗಿ ಇವತ್ತಿನ ದಿವಸ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ನಾವು ಇಷ್ಟನ್ನೆಲ್ಲ ಈ ಬದನೆಕಾಯಿ, ಟೊಮಾಟೊ ಮತ್ತು ಮೆಣಸಿನಕಾಯಿಗೆ ನಾವು ಸಾಕಷ್ಟು ಬಾರಿ ನಾವು ತಿಳ್ಕೊಂಡಿದ್ದೀವಿ, ಆಮೇಲೆ ನಾವು ಚರ್ಚೆನೂ ಕೂಡ ಮಾಡಿದ್ದೀವಿ. ಇಲ್ಲಿ ಒಂದು ಹೊಸ ಸಮಸ್ಯೆ ಏನಪ್ಪ ಅಂತಂದರೆ, ತರಕಾರಿ ಬೆಳೆಗಳಲ್ಲಿ ಇವತ್ತು ಈ ತರಕಾರಿ ಬೆಳೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಈ ಎಲ್ಲ ತರಕಾರಿ ಬೆಳೆಗಳಿಗೆ ಹಲವಾರು ರೋಗಗಳಿಗೆ ತುತ್ತಾಗುವುದರಿಂದ ಕೆಲವು ರೈತರು ಅದನ್ನು ತೆಗೆದಾಕ್ತಾ ಇದ್ದಾರೆ, ತೆಗೆದಾಕಿ ಬೇರೆ ಬೆಳೆಗಳಿಗೆ ಪರಿವರ್ತನೆ ಆಗ್ತಾ ಇದ್ದಾರೆ. ನಮ್ಮ ರೈತರು ಏನು ಮಾಡ್ತಾರೆ, ಯಾರೋ ಅಡ್ವೈಸ್ ಮಾಡ್ತಾರೆ, ನೋಡಪ್ಪ ತರಕಾರಿ ಹಾಕಪ್ಪ ನಿನಗೆ ಒಳ್ಳೆ ಮಾರ್ಕೆಟ್ ರೇಟ್ ಇದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಬಡ ಹೋಗ್ತಾರೆ, ಬೀಜ ತೊಗೊಂಬರ್ತಾರೆ, ಹಾಕ್ತಾರೆ. ಅವ್ರಿಗೆ ಸ್ಪೇಸಿಂಗ್ ಗೊತ್ತಿರಲ್ಲ. ನೋಡಿ ಅಂತರ ಎಷ್ಟು ಇಂಪಾರ್ಟೆಂಟ್. ಈ ಬಳ್ಳಿ ತರಕಾರಿ ಇದೆಯಲ್ಲ, ಹೀರೆಕಾಯಿ ಬರುತ್ತೆ, ಹಾಗಲಕಾಯಿ ಬರುತ್ತೆ, ಆಮೇಲೆ ಕುಂಬಳಕಾಯಿ ಬರುತ್ತೆ, ಇವೆಲ್ಲ ಬಳ್ಳಿಯಿಂದ ಬೆಳೀತಕ್ಕಂಥ ತರಕಾರಿಗಳು. ನೋಡ್ರಿ ಅದು ಬಳ್ಳಿ 4-5 meters ಬೆಳೀತಾ ಹೋಗ್ತಾ ಇದೆ, ಸುಮ್ಮನೆ ಉದ್ದಕ್ಕೆ ಹೋಗ್ತಾ ಇರುತ್ತೆ. ಅಲ್ಲಿ ಏನು ಮಾಡ್ತಾರೆ ನಮ್ಮ ಮಿಸ್ಟೇಕ್ಸ್ ಅಂದರೆ, ಹೆಚ್ಚಿನ ಇಳುವರಿ ಬರ್ಬೋದಂತ ನಿರೀಕ್ಷೆ ಮಾಡಿ ಅಂತರ ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ. ಏನು ಮಾಡ್ತಾರೆ, ಸಾಲಿನಿಂದ ಸಾಲಿಗೆ 1 meter ಕೊಡ್ತಾರೆ, ಬೀಜದಿಂದ ಬೀಜಕ್ಕೆ 30 centimeters 40 centimeters ಕೊಟ್ಬಿಡ್ತಾರೆ. ಸೊ ಅವಾಗ ಚೆನ್ನಾಗಿ ಬರುತ್ತೆ ಕ್ರಾಪು. ಕೊನೆಗಳಿಗೆ ಇಲ್ಲಿ ಏನಾಗ್ತದೆ ಅಂತಂದರೆ, ಆ ಕಾಯಿ ಈಚು ಬಿಡುವಾಗ ಫೇಲ್ ಆಗಿಬಿಡ್ತದೆ. ಯಾಕೆ ಫೇಲ್ ಆಗ್ತದೆ ಅಂದರೆ, ಇವೆಲ್ಲ ಬಳ್ಳಿ ತರಕಾರಿಗಳಾದವಲ್ಲ, ಇದು ಫೋಟೋ ಸೆನ್ಸಿಟಿವ್ ಕ್ರಾಪ್ಸ್ ಅಂತಾರೆ. ಫೋಟೋ ಸೆನ್ಸಿಟಿವ್ ಕ್ರಾಪ್ಸ್ ಅಂತಂದರೆ ಸೂರ್ಯನ ಬೆಳಕುಗಳಿಂದ ಬೆಳೀತಕ್ಕಂಥ ಬೆಳೆಗಳು ಇವು. ನೀನು ಎಷ್ಟೇ ಗೊಬ್ಬರ ಹಾಕ್ರಿ ನೀವು ಅವು ಕಾಯ್ಬಿಡಲ್ಲ. ನೋಡ್ರಿ ಎಷ್ಟು ಬೆಳಕು ಸೂರ್ಯ, ಅದಕ್ಕೆ ಕೈನೆಟಿಕ್ ಎನರ್ಜಿ ಅಂತಾರೆ. ಲೈಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಅಂತಾರೆ. ಅದಕ್ಕೇನಂತವೆ ಲೈಟ್ ಅಂತಾರೆ, ಲೈಟ್ ಬೆಳಕು. ಮಿನಿಮಮ್ ಬೆಳಕು ಅಂತ ಇರ್ತದೆ, ಒಂದು ಬೆಳೆಗೆ ಮಿನಿಮಮ್ 12 hours ಹೆಚ್ಚಿಗೆ ಇರಬೇಕು, 12 hoursಕ್ಕಿಂತ ಕಡಿಮೆ ಇರಬೇಕು ಅಂತ ಒಂದು ಅವಧಿ ಮಾಡಿದ್ದಾರೆ. ಎಲೆಗಳ ಮೇಲೆ ಬೆಳಕು ಬೀಳದೇ ಇದ್ದರೆ ಫೋಟೋಸಿಂಥೆಸಿಸ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಫೋಟೋಸಿಂಥೆಸಿಸ್ ಅಂದರೆ ದ್ವಿತೀಯ ವಿಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾರೆ. ಸೂರ್ಯನ ಬೆಳಕು ಎಲ್ಲ ಎಲೆಗಳ ಮೇಲೆ ಬೀಳಬೇಕು, ಆವಾಗ ಅದು ಕಾಯಿಗಳನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಂದು ಬಳ್ಳಿ ಏನು ಮಾಡ್ತದೆ, ಬಳ್ಳಿ ಉದ್ದಕ್ಕೆ ಹೋಗುತ್ತೆ, ಅವು ಕಾಯಿ ಚಿಕ್ಕವಾಗಿ ಬಿಡ್ತಾವೆ. ಅವಾಗ ಏನು ಮಾಡೋಕೆ, ಬಳ್ಳಿ ಉದ್ದಕ್ಕೆ ಹೋಗದಂಗೆ ನಾವು ಕಟ್ ಮಾಡಬೇಕು. ನಿಮಗೆ ಎಷ್ಟು ಬೇಕ್ರಿ, ಒಂದು 3-4 meters ಬಳ್ಳಿ ಬಿಟ್ಕೊಂಡು ಉಳಿದದ್ದು ತುದಿ ಭಾಗನ ನೀವು ಕಟ್ ಮಾಡಿಬಿಡ್ರಿ. ಕಟ್ ಮಾಡಿದಾಗ ಕಾಯಿಗಳು ಚೆನ್ನಾಗಿ ಬಲಿತವೆ, ಗುಣಮಟ್ಟದ ಸಿಗ್ತವೆ, ಆಮೇಲೆ ಅವು ಹಲವಾರು ಸೈಡ್ ಟಿಲ್ಲರಿಂಗ್ ಬರ್ತವೆ. ಅವಾಗ ಕಾಯಿ ಕಟ್ಟೋದು ಹೆಚ್ಚಿಗೆ ಆಗುತ್ತೆ, ಗುಣಮಟ್ಟ ಹೆಚ್ಚಿಗೆ ಆಗುತ್ತೆ. ಅಂತರ ಎಷ್ಟು ಕೊಡ್ಬೇಕಪ್ಪ ಯೂಶ್ವಲಿ ಅಂತಂದರೆ, ಕುಂಬಳಕಾಯಿ ನೀವು 2 meters ಕೊಟ್ಟರೆ ಅದು ಕಾಯಿ ಬಿಡೋದು. ಯಾಕೆ ಹೇಳ್ರಿ, ಎಲೆ ಜಾಸ್ತಿ ಬೆಳ್ಕೊಂಬಿಡುತ್ತೆ. ಆ ಒಂದು ಹೂವು ಬೆಳೆಯೋ ಟೈಮಲ್ಲಿ ಅದಕ್ಕೆ ಬೆಳಕು ಬೇಕು. ಆ ಎಲ್ಲ ಹೂವು ಬೆಳಕೊಂಡಿರ್ತೈತಿ, ಅದಕ್ಕೆ ಇನ್ನೊಂದು ಎಲೆ ಬಂದು ಅಡ್ಡ ಆಗುತ್ತೆ, ಆವಾಗ ಅದು ಸಮಸ್ಯೆ ಆಗುತ್ತೆ. ಆವಾಗ ಏನಾಗುತ್ತೆ, ನಾವು ಏನು ಮಾಡೋಕ್ಕೆ, ನಾವು ಅದೇ ತಪ್ಪು ಮಾಡೋದು. ಎಲೆಗಳು ಚೆನ್ನಾಗಿ ಬೆಳೀತಾ ಬೆಳೀತಾ ಬೆಳೀತಾ ಅದರ ಬಲ್ತಿರೋ ಎಲೆಗಳನ್ನು ತೆಗಿಬೇಕು. ಬಲ್ತಿರೋ ಎಲೆಯಿಂದ ಉಪಯೋಗ ಇಲ್ಲ. ಆ ಬಲ್ತಿರೋ ಎಲೆ ಏನು ಮಾಡುತ್ತೆ, ಹೂವಿನ ಮೇಲೆ ಅಡ್ಡ ಆಗುತ್ತೆ, ಹೂವು ಕಾಯಿ ಕಟ್ಟಲ್ಲ. ಯಾಕಂದ್ರೆ ಬೆಳಕು ಬೇಕು. ಸೂರ್ಯನ ಬೆಳಕು ಎಲ್ಲಿ ಹೆಚ್ಚಿಗೆ ಬೀಳ್ತತೋ ಅಲ್ಲಿ ಫೀಮೇಲ್ ಫ್ಲವರ್ಸ್ ಪ್ರೊಡಕ್ಷನ್ ಹೆಚ್ಚಿಗೆ ಇರುತ್ತೆ. ಫೀಮೇಲ್ಸ್ ಅಂದರೆ ಹೆಣ್ಣು ಹೂಗಳ ಸಂಖ್ಯೆ. ನೀವು ನೋಡಿ ಹೀರೆಕಾಯಲ್ಲಿ 100 ಹೂವು ಇದ್ರೆ ಬರೀ 10 ಹೆಣ್ಣು ಇರ್ತಾವೆ, 90% ಗಂಡು ಇರ್ತಾವೆ. ಗಂಡು ಹೂವು ಏನು ಮಾಡ್ತಾವೆ? ಏನು ಕೆಲಸ ಮಾಡಲ್ಲ. ಅದಕ್ಕೆ ಏನು ಮಾಡಬೇಕು? ನಾವು ಪತ್ತೆ ಹಚ್ಚಬೇಕು. ಏನದು ಗಂಡು ಹೂವು ಯಾವುದು, ಹೆಣ್ಣು ಹೂವು ಯಾವುದು ಅಂತಂದು ಆವಾಗ ಅದನ್ನು ಹೆಚ್ಚಿಗೆ ಗಂಡು ಹೂವನ್ನು ಕಿತ್ತಾಕ್ಬೇಕು. ಯಾಕಂದರೆ ಪಾಲಿನೇಷನ್ಗೆ ಒಂದು ಹೂವು ಆದರೆ ಸಾಕು. ಒಂದು ಗಂಡು ಹೂವು ಅಥವಾ ಎರಡು ಗಂಡು ಹೂವು ಇದ್ದರೆ ಅವು ಪೊಲನ್ಸು, ಅವೆಲ್ಲ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ಸ್ ಅಂದರೆ ಆ ಗಂಡು ಹೂವಿನ ಪೊಲನ್ಸ್ ಅಂದರೆ ಅದನ್ನು ಇದು ಹೆಣ್ಣು ಹೂವು ಅಟ್ರಾಕ್ಷನ್ ಮಾಡ್ಕೊಳ್ಳುತ್ತೆ, ಆವಾಗ ಕಾಯಿ ಸೆಟ್ ಆಗುತ್ತೆ. ಕೆಲವು ತಳಿಗಳಲ್ಲಿ ಕೆಲವು ತರಕಾರಿಗಳಲ್ಲಿ ಹೆಣ್ಣು ಹೂವುಗಳ ಸಂಖ್ಯೆಗಿಂತ ಗಂಡು ಹೂವುಗಳ ಸಂಖ್ಯೆನೇ ಹೆಚ್ಚಾಗುತ್ತೆ. ಅವಾಗ ಏನು ಮಾಡ್ತಾರೆ ನಮ್ಮ ರೈತರು ಏನು ಮಾಡ್ತಾರೆ, ಏಯ್ ಇದು ಏನು ಮರಯ್ಯ, ನಾವು ಹೀರೆಕಾಯಿ ಹಾಕಿದೆ ಹೂ ಬಿಡ್ತು ಕಾಯ ಬಿಡಲಿಲ್ಲ ಅಂತಾರೆ. ಅದು ಮಿಸ್ಟೇಕ್ ಆಫ್ ಫೀಮೇಲ್ ಪ್ರೊಡಕ್ಷನ್ ಆ್ಯಂಡ್ ಮೇಲ್ ಫ್ಲವರ್ ಪ್ರೊಡಕ್ಷನ್. ಈ ಫೀಮೇಲ್ ಫ್ಲವರ್ ಹೆಚ್ಚಿಗೆ ಆಗ್ಲಿಕ್ಕೆ ನಾವು ಏನು ಮಾಡಬೇಕು? ಅದಕ್ಕೆ ನಾವು ಗೊಬ್ಬರ ಹಾಕೋದನ್ನು ಕಡಿಮೆ ಮಾಡಬೇಕು. ನೈಟ್ರೋಜನ್ ಫರ್ಟಿಲೈಸರ್ಸ್ ಅಂತಾರೆ, ಯೂರಿಯಾ. ಯೂರಿಯಾ ಹಾಕೋದನ್ನು ಕಡಿಮೆ ಮಾಡಿದರೆ ಏನಾಗುತ್ತೆ, ಗಂಡು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಹೆಣ್ಣು ಸಂಖ್ಯೆ ಹೆಚ್ಚಾಗುತ್ತೆ. ಆಮೇಲೆ ಗ್ರೋತ್ ರೆಗ್ಯುಲೇಟರ್ಸ್ ಅಂತಾರೆ, ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಬೆಳವಣಿಗೆ ಪ್ರಚೋದಕಗಳು, ಅದು 1 ml ಕಡಿಮೆ ಕೊಡಬೇಕು ಅದನ್ನ. ಅದು ಫ್ಲಾನೋಫಿಕ್ಸ್ ಅಂತ ಬರುತ್ತೆ, ಇನ್ನೊಂದು ಆಕ್ಸಿನ್ನು, ಜಿಬರ್ಲಿನ್ನು, ಜಿಬರ್ಲಿಕ್ ಆಸಿಡ್ ಅಂತ ಎಲ್ಲ ಬರ್ತಾವೆ. ಜಸ್ಟ್ ಒಂದು ಸ್ಮಾಲ್ ಸ್ಪ್ರೇ, ಲೈಟ್ ಸ್ಪ್ರೇ ಅಂದರೆ ಫೋಲಿಯರ್ ಸ್ಪ್ರೇ ಅಂತಾರೆ. ಅದಕ್ಕೆ ಹೊರಗಡೆಯಿಂದ ಒಂದು ಸ್ಪ್ರೇ ತೊಗೊಂಡ್ರೆ ಅವು ಕಾಯಿ ಕಟ್ತದೆ, ಗಂಡು ಹೂವುಗಳ ಸಂಖ್ಯೆ ಕಡಿಮೆ ಆಗಿ ಹೆಣ್ಣು ಹೂವುಗಳ ಸಂಖ್ಯೆ ಹೆಚ್ಚಾಗ್ತದೆ. ಆವಾಗ ನಮಗೆ ಇಳುವರಿ ಹೆಚ್ಚಿಗೆ ಪಡೀಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಇದರಲ್ಲಿ ನಾವು ಸ್ಪೇಸಿಂಗ್ ಕೊಡೋದು ಎಷ್ಟು ಕೊಡಬೇಕಪ್ಪ ಅಂದರೆ ಹೀರೆಕಾಯಿಗೆ, ಸೌತೆಕಾಯಿಗೆ, ಕುಂಬಳಕಾಯಿ ಎಲ್ಲ ಬೆಳೆಗಳಿಗೂ 1.5 meter ಅಂತರ, ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಅಂತರ ಕೊಡಬೇಕು. ಈ ರೀತಿ ಕೊಟ್ಟರೆ ಸೂರ್ಯನ ಬೆಳಕು ಕರೆಕ್ಟಾಗಿ ಎಲ್ಲ ಎಲೆಗಳ ಮೇಲೆ ಬಿದ್ದಾಗ ಅದು ಹೂ ಕಟ್ಟಲಿಕ್ಕೆ, ಕಾಯಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಈಗ ತರಕಾರಿ ಕೃಷಿಯಲ್ಲಿ ಈಗ ತರಕಾರಿ ಬೀಜಗಳ ಆಯ್ಕೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ? ಈ ತರಕಾರಿ ಬೀಜಗಳ ಆಯ್ಕೆ ಬಹಳ ಮುಖ್ಯ. ಅದರಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿ ಇರ್ತವೆ, ಕೆಲವಿಗೆ ಕೀಟ ನಿರೋಧಕ ಶಕ್ತಿ ಇರ್ತವೆ. ಅಂಥ ತಳಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಈಗ ಮೊದಲಿನ ಲೋಕಲ್ ತಳಿಗಳು ಇದಾವಲ್ಲ, ಆ ಲೋಕಲ್ ತಳಿಗಳು ಏನು ಮಾಡ್ತಾವೆ, ಗೊಬ್ಬರಕ್ಕೆ ರೆಸ್ಪಾನ್ಸ್ ಮಾಡಲ್ಲ, ಕೀಟ ಮತ್ತು ರೋಗಗಳಿಗೆ ಹೊಂದ್ಕೊಂಡು ಬೆಳ್ಕೊಂಬಿಡುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅಂಥ ಟೈಮಲ್ಲಿ ನಾವೇ ಮಾಡಬೇಕು, ಗೌರ್ಮೆಂಟ್ ಫಾರ್ಮ್ಸ್ ಎಲ್ಲಿರ್ತವೆ, ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರ್ಬೋದು, ಬೆಂಗಳೂರಲ್ಲಿ ಕೇಂದ್ರೀಯ ಸಂಶೋಧನಾ ಕೇಂದ್ರ ಅಂತ ಇದೆ, ಅಲ್ಲಿ ಎಲ್ಲ ತರಕಾರಿಗಳ ಬೀಜಗಳು ಸಿಗ್ತವೆ. ಅವು ಏನಂದ್ರೆ ಜಾಸ್ತಿ ಹಾಕಂಗಿಲ್ಲ, ಹೆಕ್ಟರ್ಗೆ 250 grams ಬೀಜ ಬೇಕಾಗ್ತದೆ. ಅವೆಲ್ಲ ಅಂತರ ಜಾಸ್ತಿ ಕೊಡೋದ್ರಿಂದ ಅವು ಹೆಚ್ಚಿನ ಬೆಳಕು ತಗೊಂಡು ಬೆಳೆಯುವ ಒಂದು ಶಕ್ತಿಯನ್ನು ಹೊಂದಿರ್ತವೆ. ಈ ಗೊಬ್ಬರ ಹಾಕೋದು ಏನು ಮಾಡೋಕೆ, ನಾವು ಏನು ಮಾಡೋಕಪ್ಪ ಅಂತಂದ್ರೆ ಕಡಿಮೆ ಮಾಡಬೇಕು. ಕಡಿಮೆ ಯಾಕೆ ಮಾಡಬೇಕು? ಅದು ಗೊಬ್ಬರ ಹೆಚ್ಚಾದರೆ ಬರೀ ಬೆಳವಣಿಗೆ ಹೆಚ್ಚಾಗುತ್ತೆ, ಹೂಗಳು ಬೆಳ್ಕೊಂಡು ಹೋಗ್ತವೆ, ಇದೆಲ್ಲ ಆಯಿತು. ಬಟ್ ಜೊತೆಗೆ ನಾವು ಬಯೋ ಫರ್ಟಿಲೈಸರ್ ಅಂತೀವಿ, ಜೈವಿಕ ಗೊಬ್ಬರ. ಜೈವಿಕ ಗೊಬ್ಬರ ಸುಡೋಮೊನಸ್ ಅಂತ ಇರ್ತದೆ, ಅಜೋಲಾ ಅಂತ ಇರ್ತಾವೆ, ರೈಜೋಬಿಯಂ ಅಂತ ಇರ್ತದೆ, ಇವೆಲ್ಲ ಕಲ್ಚರ್ ಇರ್ತವೆ. ಇವನ್ನ ಏನು ಮಾಡ್ತಾರೆ, ನಾವು ಕೆಲವನ್ನ ಸೀಡ್ ಟ್ರೀಟ್ಮೆಂಟ್ ಮಾಡ್ತೀವಿ. ಬೀಜ ಹಾಕುವಾಗನೇ ಒಂದು 10 grams 20 grams ಟ್ರೈಕೋಗ್ರಾಮ ಅಂತ ಬರುತ್ತೆ, ಕಲಿಸಿ ನಾವು ಬೀಜ ಹಾಕ್ತೀವಿ. ತದನಂತರ 20 days ಆದ್ಮೇಲೆನೂ ಕೂಡ ನಾವು ಸಾಯಿಲ್ಗೂ ಕೂಡ ಮಣ್ಣಿಗೂ ಕೂಡ ಅಪ್ಲೈ ಮಾಡ್ಬೋದು. ಈ ಜೈವಿಕ ಗೊಬ್ಬರ ನಾವು ಅಪ್ಲೈ ಮಾಡೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ವಿಷ ಕೀಟಗಳು ಅವನ್ನ ಈ ಜೈವಿಕ ಗೊಬ್ಬರಗಳು ಸಾಯಿಸ್ತವೆ. ಸೊ ಪ್ಲಾಂಟ್ಗೆ ಹೆಲ್ಪ್ ಆಗುತ್ತೆ, ಸಸ್ಯಗಳಿಗೆ ಇದು ಜೈವಿಕ ಗೊಬ್ಬರ ಗೊತ್ತಾಗ. ಆಮೇಲೆ ಇದು ಕ್ವಾಲಿಟಿ ಕೂಡ, ಗುಣಮಟ್ಟದ ಹಣ್ಣುಗಳು ಮತ್ತು ಕಾಯಿಗಳನ್ನು ಕೂಡ ನಾವು ಇದರಲ್ಲಿ ಪಡಿಬಹುದು. ಈಗ ನೀವು ಹೇಳಿದ್ರ ಅಂದರೆ ಸಕಾಲಕ್ಕೆ ತಕ್ಕಂತೆ ಸರಿಯಾದ ರೀತಿಯಾದಂಥ ಪೋಷಕಾಂಶಗಳನ್ನ ನಾವು ತರಕಾರಿ ಕೃಷಿಯಲ್ಲಿ ಭೂಮಿಗೆ ಕೊಡಬೇಕು ಅಂತ ಹೇಳಿದ್ರ, ಇವತ್ತು ನಮ್ಮ ಜಮೀನಿನಲ್ಲಿ ತರಕಾರಿ ಬೆಳೆಯುವಂಥ ಒಂದು ಕೃಷಿ ಭೂಮಿಯಲ್ಲಿ ಯಾವುದು ಪೋಷಕಾಂಶ ಎಷ್ಟೆಷ್ಟಿದೆ ಅಂತ ಇದನ್ನ ನಿಗದಿ ಮಾಡಿಮೇಲೆ ನಾವು ಆ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಅಂದರೆ ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ ಅಂತ ಅನಿಸ್ಬೋದಲ್ಲ ಸರ್? ಮಣ್ಣು ಪರೀಕ್ಷೆ ಕೆಲವರು ರೈತರು ಮಾಡ್ಸಕ್ಕೆ ಹೋಗಲ್ಲ, ಇಲ್ಲ ರೀ ನಮ್ಮ ಮಣ್ಣು ಚೆನ್ನಾಗಿದೆ ಅಂದರೆ ಅವ್ರು ಹೆಂಗೆ ಹೇಳ್ಬಿಡ್ತಾರೆ, ಬೇಸ್ಡ್ ಆನ್ ತಮ್ಮ ರೋಲಲ್ಲಿ ಹೇಳ್ಬಿಡ್ತಾರೆ. ಹೆಂಗಂದರೆ ರೆಡ್ ಕಲರು ಅಥವಾ ಬ್ಲ್ಯಾಕ್ ಕಲರ್, ಇಲ್ಲ ಸಹ ನಮ್ಮ ಸಾಯಿಲ್ ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಆರೋಗ್ಯಕರ ಇದೆ, ನಾವೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತೇಳಿ. ಆದರೂ ಒಂದು ಸಂಶೋಧನೆ ಕೇಂದ್ರಗಳು ಆ ಮಣ್ಣಿನ ಗುಣಗಳ ಆಧಾರದ ಮೇಲೆ, ಏರಿಯಾ ಮೇಲೆ ಅವ್ರು ಬಂದು ಮಾಡಿಸ್ಲಿ ಮಾಡ್ತಾ ಇರಲಿ ನಾವೇ ರೆಕಮೆಂಡ್ ಮಾಡಿಬಿಟ್ಟಿರ್ತೀವಿ. ಹೀರೆಕಾಯಿಗೆ ನಾವು 75-50-50 ಕೊಡ್ತಾ ಇದ್ದೀವಿ ಎನ್ ಪಿ ಕೆ. ಅದ್ರಾಗ ನಾವೇನು ಮಾಡ್ತೀವಿ, ಆ ಎನ್ ಪಿ ಕೆನ ರೆಡ್ಯೂಸ್ ಮಾಡ್ತೀವಿ. 50% ಕೆಮಿಕಲ್ ಫರ್ಟಿಲೈಸರ್ ಹಾಕ್ರಿ, 50% ಸಗಣಿ ಗೊಬ್ಬರ ಹಾಕ್ರಿ, ಒಂದು. ನೆಕ್ಸ್ಟ್ 25% ಸರ್ಕಾರಿ ಗೊಬ್ಬರ ಹಾಕ್ರಿ, 25% ಸಗಣಿ ಗೊಬ್ಬರಕ್ಕೆ, ಇನ್ನು 25% ವರ್ಮಿ ಕಾಂಪೋಸ್ಟ್ ಅಥವಾ ಜೈವಿಕ ಗೊಬ್ಬರಗಳು ಇವೆಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಖರ್ಚು ಕಡಿಮೆ ಆಕತಿ, ಗೊಬ್ಬರ ಖರೀದಿ ಮಾಡೋದು ಕಡಿಮೆ ಆಕತಿ. ಆಮೇಲೆ ಇನ್ನೊಂದು ಇದರಲ್ಲಿ ತಾಂತ್ರಿಕತೆ ಏನಪ್ಪ ಅಂತಂದರೆ, ಕೆಲವು ನಾವು ಎಲ್ಲ ತರಕಾರಿಗಳು ಬಳ್ಳಿಯಲ್ಲಿ ಬೆಳೆದ್ರಿಂದ ಮಣ್ಣಲ್ಲಿ ಅದು ನೆಲದಲ್ಲಿ ಹಬ್ಕೊಂಡು ಹೋಗ್ತದೆ. ನೆಲದಲ್ಲಿ ಹಬ್ಕೊಂಡು ಹೋದಾಗ ಏನಾಗತ್ತೆ ಅಂತಂದರೆ, ಕೆಲವು ಕಾಯಿಗಳು ಒಳ್ಳೆ ಚೆನ್ನಾಗಿ ಇರ್ತಾವೆ, ಮಣ್ಣಿಗೆ ಟಚ್ ಆಗಿಬಿಡ್ತದೆ. ಮಣ್ಣು ಟಚ್ ಆದಾಗ ಏನು ಮಾಡ್ತದೆ, ಅಲ್ಲಿ ಏನೋ ಒಂದು ಕ್ರಿಮಿಕೀಟಗಳು ಇರ್ತವೆ, ಇಲ್ಲ ಇಲಿ ಡ್ಯಾಮೇಜ್ ಮಾಡ್ತವೆ, ಇಲ್ಲಿ ಯಾವುದೋ ಒಂದು ಏನೋ ಒಂದು ತೊಂದರೆ ಆಗ್ತದೆ, ಆವಾಗ ಏನು ಮಾಡ್ತವೆ ಹಣ್ಣು ಕೊಳ್ತೋಗ್ತವೆ, ಆವಾಗ ರೈತನಿಗೆ ಲಾಸು. ನೋಡ್ತಾನೆ ಅಯ್ಯೋ ಇದೇನಪ್ಪ ಈ ಥರ ಏನೋ ತಿಂದಿದೆ. ಈ ಒಂದು ನಿಟ್ಟಿನಲ್ಲಿ ಅವನು ಅನುಕೂಲ ಆದಷ್ಟು ಕೈಲಿ ಆದಷ್ಟು ಒಂದು ಲೇಯರು ಒಂದು ಮೀಟ್ರ್ ಎತ್ತರ. ಈಗೆಲ್ಲ ಭಾಳ ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ಮಾರ್ಕೆಟ್ನಲ್ಲಿ ಪ್ಲಾಸ್ಟಿಕ್ ಒಂದು ವೈರ್ ಸಿಗುತ್ತೆ, ಆ ವೈರನ್ನು ಗೂಟ ಹಾಕಿ ಅಲ್ಲಿಗೆ ಇಲ್ಲಿ ಇಲ್ಲಿ ಕಟ್ಟಿದ್ರೆ ಆ ಬಳ್ಳಿನ ಮೇಲೆ ಕಬ್ಬಿಸಿದರೆ ಯಾವುದೇ ಕಾಯಿ ಕೆಡೋದಿಲ್ಲ. ಆಮೇಲೆ ಆ ಕಾಯಿಗಳು ಸೂರ್ಯನ ಬೆಳಕುಗಳಿಂದ ಇಂಪ್ರೂವ್ ಆಗ್ತದೆ. ಆಮೇಲೆ ಇನ್ನೊಂದು ಏನಕ್ಕೆ ಬಳ್ಳಿಯಲ್ಲಿ ನೆಲದಾಗಿದ್ದಾಗ ಏನಾಕತ್ತೆ ಗೊತ್ತೇನ್ರಿ, ಕೆಲವು ಕಾಯಿ ಕಟಾವು ಮಾಡುವಾಗ ಕಾಣಿಸೋದೇ ಇಲ್ಲ. ಏನಾಗುತ್ತೆ ಅಂತಂದರೆ ಸುಮಾರು ದಿನ ಆದಮೇಲೆ ಅದು ದೊಡ್ಡದಾಗಿರ್ತತಿ, ಬಳಕೆಗೂ ಬರೋಲ್ಲ, ಅದನ್ನು ಬೀಜಕ್ಕೆ ಬಿಡ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂತಂದರೆ, ಸೊ ಇವಂತಂದರೆ ಸ್ವಲ್ಪ ಒಂದು ದಾರ ಹಾಕಿ ಸ್ವಲ್ಪ ಬಳ್ಳಿಗಳನ್ನು ಮ್ಯಾಲೆ ಕಟ್ಟಿದರೆ ಫಸಲಿಗೆ ಬಂದರೆ ಕಾಯಿಗಳು ಕಾಣ್ತವೆ, ಕೀಳಕ್ಕೆ ಈಸಿ, ಇಲಿಗಳು ಕಾಟದಿಂದ ನಾವು ತಪ್ಪಿಸ್ಬೋದು. ಆಮೇಲೆ ಇನ್ನೊಂದು ನೋಡ್ರಿ, ಈ ಯಾವುದೇ ತರಕಾರಿನ ಇಲಿಗಳು ಬಿಡಲ್ಲ ಈಗ. ಯಾಕೆ ಗೊತ್ತಾ, ಇಲಿಗಳು ಯಾಕೆ ಬಿಡಲ್ಲ ಅಂತಂದರೆ, ಈಗ ನೋಡ್ರಿ ಮೊದಲೆಲ್ಲ ರಾಗಿ ತಿಂತಿದ್ವು, ಜೋಳ ತಿಂತಿದ್ವು, ಮೆಕ್ಕೆಜೋಳ ತಿಂತಿದ್ವು, ಆವಾಗೇನಕ್ಕತ್ತೆ ಅಂತಂದರೆ ಅವೆಲ್ಲ ಸಮೃದ್ಧವಾಗಿ ಬೆಳೀತಿದ್ವು. ಈಗ ಅವೆಲ್ಲ ಹೋಗ್ಬಿಟ್ವು, ಈಗ ಅವೆಲ್ಲ ಹೋಗಿ ಅಡಿಕೆ ಬಂದಿರೋದ್ರಿಂದ ಅವು ಇಲಿಗಳು ಈಗ ಬೇರೆ ಏನು ತಿಂತಲ್ಲ, ತರಕಾರಿಗಳು ತಿಂತ ತಿಂತಾದವು. ಈ ಇಲಿಗಳ ನಿಯಂತ್ರಣಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ, ನಾವು ಇಲಿ ಇರೋದನ್ನು ಖಚಿತಪಡಿಸ್ಕೊಂಡು ಒಂದು ರೋಬನ್ ಕೇಕ್ ಅಂತ ಬರುತ್ತೆ, ಆ ರೋಬನ್ ಕೇಕ್ ಅಂತ ಇಟ್ಟರೆ ಅದು ಇಲಿಗಳು ಅದನ್ನು ತಿಂತವೆ, ತಿಂದು ಎರಡು ದಿವಸ ಆದಮೇಲೆ ಸತ್ತೋಗುತ್ತದೆ, ಒಂದೇ ದಿವಸಕ್ಕೆ ಸಾಯೋದಿಲ್ಲ. ಇಲಿ ಕಂಟ್ರೋಲ್ ಮಾಡೋದು ಅದೊಂದು ಈಸಿ ಪದ್ಧತಿ. ಅಂತರದಲ್ಲಿ ಕೆಲವೊಂದು ತರಕಾರಿ ಬೆಳೆಗಳನ್ನ ಬೆಳೆದ್ರೆ ಸಾಕಷ್ಟು ಉತ್ತಮವಾದ ಒಂದು ಗುಣಮಟ್ಟದ ಬೆಳೆಗಳನ್ನ ಬೆಳಿಬಹುದು ಅಂತ ಹೇಳಿದ್ರೆ, ಯಾವ ಯಾವ ತರಕಾರಿ ಬೆಳೆಗಳನ್ನ ಇವತ್ತು ಮೇಲೆ ಅಂತರದಲ್ಲಿ ಬೆಳಿಬಹುದು? ಸರ್ ಇದೆ ಸರ್, ನಾವು ಹೇಳಿದ್ರೆ ಫಸ್ಟ್ ಹೀರೆಕಾಯಿ, ಅದು ಈಗ ಲೀಡಿಂಗ್ ಒಳ್ಳೆ ತರಕಾರಿ, ಯಾಕಂದ್ರೆ ಅದರಲ್ಲಿ ಎಲ್ಲ ವಿಟಮಿನ್ಸ್ಗಳು ಇರೋದ್ರಿಂದ ಅದು ಮಿನಿಮಮ್ 5 meters ಬೆಳೀತದೆ. ಅತ್ತಾದ ನಂತರ ಸೌತೆಕಾಯಿ, ಸೌತೆಕಾಯಿನ ಅಷ್ಟೇ ಎಲ್ಲ ಹಬ್ಬಗಳಲ್ಲೂ ಬಳಕೆ ಹೆಚ್ಚಿಗೆ ಬಳಸ್ತಾ ಇರೋದನ್ನ ಸೌತೆಕಾಯಿ. ಕಂಪೇರ್ ಟು ಹೀರೆಕಾಯಿ ನೋಡಿದರೆ ಸೌತೆಕಾಯಿ ಎಲ್ಲರೂ ಬಳಸ್ತಾರೆ, ಇಲ್ಲ ದಾರಿಗೆ ಹೋಗ್ಬೇಕಾದ್ರೆ ತಿಂತಿರ್ತೀವಿ. ಆಮೇಲೆ ಇನ್ನು ಹಾಗಲಕಾಯಿ, ಇವತ್ತಿನ ದಿನ ಹಾಗಲಕಾಯಿ ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ಯಾವುದಕ್ಕೂ ಡಿಮ್ಯಾಂಡ್ ಇಲ್ಲ, ಎಲ್ಲ ಈಸ್ ಕಂಟ್ರೋಲ್ ಡಯಾಬಿಟೀಸ್ ಶುಗರ್ಸ್ ಅದನ್ನು ಹುಡ್ಕೊಂಡು ಹುಡ್ಕೊಂಡು ತಿಂತ ಹೋಗಿ ತಗೊಂಡು ತಿಂತಾರೆ. ನೋಡ್ರಿ ಅದು ಕ್ರಾಪ್ ನೋಡ್ರಿ ಎಷ್ಟು, ಅದಕ್ಕೆ ಹೆಚ್ಚಿಗೆ ಮಳೆ ಬಂದರೆ ಮಾತ್ರ ತಡ್ಕೊಳ್ಳೋದಿಲ್ಲ. ಅದಕ್ಕೆ ಏನು ಮಾಡೋಕ್ಕಂದ್ರೆ, ನಾವು ಮಳೆ ಬಂದಾಗ ನೀರು ಚೆನ್ನಾಗಿ ಬಸಿದೋಗಂಥ ಮಣ್ಣಿನಲ್ಲೇ ಹಾಕಬೇಕು, ಅಥವಾ ಇಳಿಜಾಗ ಮಣ್ಣಿನಲ್ಲೇ ಹಾಕಬೇಕು, ಅಥವಾ ನೀರು ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅಂತರ ಬಹಳ ಮುಖ್ಯ ಇದರಲ್ಲಿ. ಏನು ಮೊನ್ನೆ ಒಬ್ಬರು ಚಿಳಕಿರಿ ಫೀಲ್ಡ್ಗೆ ಹೋಗಿದ್ವಿ, ಅಲ್ಲಿ ನೋಡಿದೆ ನಾನು, 1 meter ಹಾಕಿದ್ದಾರೆ ಅಂತ ಸಾಲಿನಿಂದ ಸಾಲಿಗೆ, ಬೀಜದಿಂದ ಬೀಜಕ್ಕೆ 30 centimeters ಕಬ್ಬಟ್ಟೆ ಬೆಳೆದಿದೆ, ಕಾಯಿ ಇಲ್ಲ ಸರ್ ಅಂತ ಫೋನ್ ಮಾಡಿದ್ರು. ಸಣ್ಣ ಸಣ್ಣ ಕೊಳ್ತು ಹೋಗ್ತಾ ಅದನ್ನು ಹೇಳಿ ಬಂದು, ಇದು ಲೈಟ್ ಪ್ರಾಬ್ಲಮ್ ಅಂದರೆ ಬೆಳಕಿನ ಸಮಸ್ಯೆ, ಅಂತರ ನೀವು ಕಾಪಾಡಲಿಲ್ಲ, ಅಂತರ ಕಾಪಾಡಬೇಕು. ಅಂತರ ಕೊಡಲಿಲ್ಲ ಅಂದರೆ ಎಲ್ಲೋ ಬೆಳಕು ಬಿದ್ದ ಒಂದೇ ಎರಡು ಕಾಯಿ ಬರ್ತಾವೆ, ಅದು ಅವನಿಗೆ ಲಾಸ್. ನೋಡ್ರಿ ಇಷ್ಟಪಟ್ಟು ಹಾಕಿರ್ತಾರೆ, ಸಾಲ ಮಾಡಿ ಹಾಕಿರ್ತಾರೆ, ಬೆಳೆ ಕೈಗೆ ಬರಲಿಲ್ಲ ಅಂದರೆ ರೈತನಿಗೆ ದೊಡ್ಡ ಲಾಸ್. ಇದನ್ನು ಯಾರು ತುಂಬಿಕೊಡಲ್ಲ. ಅದಕ್ಕೆ ಅವ್ರು ಏನು ಮಾಡಬೇಕು, ಈ ಕೃಷಿ ಇಲಾಖೆ ಆಗಲಿ ಸಂಶೋಧನಾ ಕೇಂದ್ರಗಳಿಗೆ ಒಂದ್ಸಲ ಕನ್ಸಲ್ಟ್ ಮಾಡಿ, ಸರ್ ನಾನು ಈ ಥರ ಈ ಒಂದು ಬೆಳೆ ಬೆಳೀತಿದ್ದೀನಿ, ಇದ್ರ ಬಗ್ಗೆ ಬೇಸಿಕ್ ಐಡಿಯಾ ಕೊಡ್ರಿ. ತೀರಾ ಡೀಪಾಗಿ ಹೋಗೋದು ಬೇಡ, ಬೇಸಿಕ್ ಅಂದರೆ ನೋಡಪ್ಪ ಇಷ್ಟು ಬೀಜ ಬೇಕು, ಇಂಥ ತಳಿಬೇಕು, ಇಷ್ಟು ಅಂತರ ಕೊಡಿ, ಇವು 3 ಇಂಪಾರ್ಟೆಂಟು. ನೀವು ಮ್ಯಾನೇಜ್ಮೆಂಟ್ ಗೊಬ್ಬರ ಹಾಕೋದು ಬಿಡೋದು ಅದೇ ಪ್ರಶ್ನೆ. ನೀವು ಗೊಬ್ಬರ ಹಾಕದಿದ್ರು ಕೆಲವು ತರಕಾರಿ ಬೆಳೆಯುತ್ತೆ, ಮಣ್ಣಿನಲ್ಲಿ ಇದ್ದೇ ಇರುತ್ತೆ. ನಾವು ಕೊಡ್ತಾ ಇರೋದು ಅಡಿಷನ್ನು, ನಾವೇನು ಪುಷ್ ಮಾಡೋಕೆ ಅಷ್ಟೇ ಕೊಡ್ತಾ ಇರೋದು. ನಾವು ಹೆಂಗೆ ಮರ ಹತ್ತಾನೆ ಸ್ವಲ್ಪ ತಳ್ಳೋದಪ್ಪ, ಅಷ್ಟೇ ಕೆಲಸ ನಮ್ಮ ಕೆಲಸ. ಈ ಬೇಸಿಕಲಿ ಅವನು ಹತ್ತಕ್ಕೆ ರೆಡಿ ಇರಬೇಕು ಮರನ. ಹಂಗೆ ಇಲ್ಲಿ ಏನಾಗ್ತಂದ್ರೆ ಭೂಮಿಯಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತವೆ, ಅವು ಮೈಕ್ರೋ ಆರ್ಗಾನಿಸ್ ಡೆವಲಪ್ ಮಾಡ್ತಾನೆ ಇರ್ತವೆ, ನಾವು ಸ್ವಲ್ಪ ಪುಷ್ ಮಾಡೋದು. ಈ ಟೊಮೆಟೊ ಇದೆಲ್ಲ ಇವತ್ತು ಈಗೆಲ್ಲ ಅವಕ್ಕೆ ಗೋಟ ಉಣಿ ತಂತಿ ಕಟ್ಟಿ ಭೂಮಿಯಿಂದ ಅಂತರ ಬೆಳೆಸ್ತಾರೆ ಸರ್, ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರ? ಟೊಮೆಟೊ ಏನಾಗ್ತದೆ ಅಂದರೆ ಇದು ಹೈಬ್ರಿಡ್ ವೆರೈಟೀಸು, ಆಮೇಲೆ ಅದರಲ್ಲಿ ಡಿಟರ್ಮಿನೆಂಟ್ ಆ್ಯಂಡ್ ನಾನ್ ಡಿಟರ್ಮಿನೆಂಟ್ಸ್ ಅಂತ ಎರಡು ತಳಿಗಳನ್ನು ಕಂಡಿಡಿದ್ದಾರೆ. ಡಿಟರ್ಮಿನೆಂಟ್ ಅಂತಂದರೆ ಅಳ್ಕೊಳ್ಳೋದು ಡಾರ್ಫ್, ನಾನ್ ಡಿಟರ್ಮಿನೆಂಟ್ಸ್ ಅಂತಾರೆ, ಅಥವಾ ಇನ್ಡಿಟರ್ಮಿನೆಂಟ್ಸ್ ಅಂತಾರೆ, ಅವು ಹಬ್ಕೊಳ್ಳೋವು. ಅವ್ರನ್ನ ಏನು ಮಾಡ್ತಾರೆ, ಸೊ ಬ್ರೀಡಿಂಗಲ್ಲಿ ಜೆನೆಟಿಕಲಿನೇ ನಾವು ಅವನ್ನ ತಯಾರು ಮಾಡಿರ್ತೀವಿ. ಆಗಿದ್ದಾಗ ನಂಬರ್ ಆಫ್ ಪ್ಲಾಂಟ್ಸ್ ಹೆಚ್ಚಿಗೆ ಹೋಗ್ತಾವೆ. ಅದರಲ್ಲಿ ಏನಾಗ್ತದೆ, ನಾವು ಇಲ್ಲಿ ಏನು ಕೊಡ್ತೀವಿ, 1x1 meter ಅಂತರ ಕೊಡಬೇಕು. ಕೆಲವರು ಏನು ಮಾಡ್ತಾರೆ, 1/2 meter ಕೊಡ್ತಾರೆ. 1/2 meter ಕೊಟ್ಟಾಗ ಏನಾಗ್ತದೆ, ಪ್ಲಾಂಟ್ ಬೆಳೆಯೋಕ್ಕೆ ಜಾಗ ಇರಲ್ಲ, ಅವಾಗ ಏನು ಮಾಡ್ತೀವಿ, ಎತ್ತರ ಕೊಡ್ತೀವಿ. ಇಲ್ಲ ಅಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದರೆ ಮತ್ತೆ ಉದ್ದ ಬೆಳ್ಕೊಳ್ಳಪ್ಪ ಅಂತ ಹೇಳಿ ನಾವು ಅಂತರ ಕಡಿಮೆ ಕೊಟ್ಟಾಗ ಮಾತ್ರ ಅದನ್ನು ಕಟ್ತೀವಿ. ಅಂತರ ಜಾಸ್ತಿ ಕೊಟ್ಟಾಗ ನಾವೇನು ಬೆಳ್ಸೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ನಾವು ಸ್ಪೇಸಿಂಗ್ ಕಡಿಮೆ ಕೊಟ್ಟಿರ್ತೀವಲ್ಲ. ಹಿಂಗಾಗಿ ಮ್ಯಾಕ್ ಕಳಿಸ್ತೀವಿ, ಮ್ಯಾಕ್ ಕಳಿಸಿ ಅಲ್ಲಿಂದ ತೊಗೊಳಪ್ಪ ನೀನು ಬೆಳಕು, ಇಲ್ಲಿಂದ ನಿಮಗೆ ಕೊಡೋಕ್ಕಾಗಲ್ಲ, ನೀನು ಅಲ್ಲಿಂದ ತಗೋ ಅಂತ ಹೇಳಿ ಅದು ಸ್ವಲ್ಪ ಪ್ರಾಬ್ಲಮ್ಮೇ ಅದು ರೈತರಿಗೆ. ಈಗ ಒಂದು ಕಡೆ ನೋಡಿದರೆ ಈಗ ಭೂಮಿಯ ಮೇಲೆ ಎಲ್ಲ ಟೊಮೆಟೊ ಬೆಳೆ ಬೆಳೆಯೋದ್ರಿಂದ ಅಂದರೆ ಕಾಯಿ ಎಲ್ಲ ನೀರು ಬಿದ್ದು ಕೊಳಿತತೆ, ಮಣ್ಣೆ ಟಚ್ ಆಗಿ ಅಂತ ಹೇಳ್ತಾರೆ, ಅಂದರೆ ಇದನ್ನು ಒಂದು ರೀತಿ ನಿಮ್ಮ ರೈತರಿಗೆ ನಷ್ಟ ಆಗುತ್ತಲ್ವ? ಇದನ್ನಷ್ಟೇ ಸರ್, ಕಾಯಿ ಕೊಳೆಯೋದಕ್ಕೆ ಅವು ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್ಸ್ ಅದು. ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್ಸ್ ಅಂತಂದರೆ ಕೆಲವು ಮಣ್ಣಿಗೆ ಬಿದ್ದರೂ ಟಚ್ ಆದರೂ ಅವು ಏನು ಇದಾಗಲ್ಲ. ಈ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚು ಏರುಪೇರು ಇರ್ತಾವೆ ನೋಡ್ರಿ. ಅದರಲ್ಲಿ ಕ್ಯಾಲ್ಸಿಯಂ ಇಲ್ಲ ಅಂದರೆ ಬ್ಲೌಸಮ್ ಎಂಟ್ರಾಟ್ ಅಂತ ಬರ್ತದೆ, ಕಪ್ಪು ಚುಕ್ಕೆ ಒಂದು ಕೊಳಿತ ಬರ್ತದೆ. ಆ ಪೋಷಕಾಂಶಗಳ ಕೊರತೆ ಕಂಡು ಬಂದಾಗ ಮಾತ್ರ ಹಣ್ಣು ಕೊಳಿತಾವು, ಸುಮ್ ಸುಮ್ಮನೆ ಕೊಳೆಯೋದಲ್ರಿ. ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಇಲ್ಲ ಅದು ಮ್ಯಾಕ್ ಕಟ್ಟಬೇಕು, ಕೆಳಗೆ ಕಟ್ಟಬೇಕು, ಅದೇನು ಅವಶ್ಯಕತೆ ಇಲ್ಲ. ಡಾರ್ಫೊರೆಟಿಸ್ ಕಟ್ಟಿಗೆ ಈ ಕಟ್ಟ ಅವಶ್ಯಕತೆನಿಲ್ಲ. ಆ ಮಣ್ಣು ಚೆನ್ನಾಗಿದ್ರೆ ತರಕಾರಿ ಬೆಳೆ ಆಟೋಮೆಟಿಕಲಿ ಬರುತ್ತೆ. ಸರ್, ಈಗೆಲ್ಲ ತರಕಾರಿ ಕೃಷಿಯಲ್ಲಿ ಲಾಭ ತಗೊಳ್ಬೇಕಂತಂದ್ರೆ ಉತ್ತಮವಾದ ಒಂದು ಇಳುವರಿಯನ್ನು ಪಡಿಬೇಕಾಗುತ್ತೆ. ಉತ್ತಮ ಒಂದು ಇಳುವರಿಯನ್ನು ಪಡಿಬೇಕಾದ್ರೆ ಯಾವುದೇ ರೀತಿಯಾದಂಥ ರೋಗ ರಜನೆಗಳು ನಮ್ಮ ತರಕಾರಿ ಬೆಳೆಗೆ ಬರಬಾರದು. ಈ ರೋಗ ರಜನೆಗಳನ್ನು ತರಕಾರಿ ಕೃಷಿಯಲ್ಲಿ ಯಾವ ರೀತಿ ಹತೋಟಿ ಮಾಡ್ಬೋದು ಅಂತ ಹೇಳ್ತೀರಾ? ನೋಡ್ರಿ, ಯಾವುದೇ ಕೀಟ ಮತ್ತು ರೋಗ ಆಗಲಿ ನಾವು ಹತೋಟಿ ಮಾಡೋದು ಬಹಳ ಸುಲಭ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ರೋಗ ಬರೋದು ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶ ಇದ್ದಾಗ. ಅದಕ್ಕೆ ಅಲ್ಲಿ ನಾವು ಪ್ರಾಪರ್ ಆಗಿ ನಾವು ಡ್ರೈನೇಜ್ ಕೊಡಬೇಕು. ಡ್ರೈನೇಜ್ ಅಂದ್ರೆ ಗಾಳಿ ಆಗಂಗೆ ಕೊಡಬೇಕು, ಬೇರೆ ಗಾಳಿ ಆಡಬೇಕು, ಆಮೇಲೆ ನಮ್ಮ ಮಣ್ಣು ಸಡಿಲಗೊಳಿಸ್ಬೇಕು. ಈಗ ಸಾಲಿನಿಂದ ಸಾಲಿಗೆ ನಾವು ಯಾಕೆ ಕೊಡ್ತೇವಪ್ಪ ಅಂತಂದ್ರೆ, ಕಸ ತೆಗೆಯೋದು ಮತ್ತೆ ಬೇಸಾಯ ಮಾಡೋದು ಇವೆಲ್ಲ ಯಾಕೆ ಮಾಡ್ತೇವೆ ಅಂತಂದ್ರೆ, ಬೇರಿಗೆ ಗಾಳಿ ಆಡಬೇಕು. ಬೇರಿಗೆ ಗಾಳಿ ಆಡಿದ್ರೆ ಯಾವುದು ಬೇಕಾಗಿಲ್ಲ. ಅದರಲ್ಲಿ ಆಕ್ಸಿಜನ್ ಅಂತಾರಲ್ಲ, ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು. ನೀವು ಮಣ್ಣು ಒಂದ್ಸಲ ಸಡ್ಲ್ ಮಾಡಿದ್ನಿ ಅಂದರೆ ಅದೆಲ್ಲ ತಗೊಳ್ತೈತಿ, ಅದರಿಂದ ಆಕ್ಸಿಜನ್ ತಗೊಳುತ್ತೆ, ಹೈಡ್ರೋಜನ್ ತಗೊತ್ತೆ. ಮಣ್ಣು ಸಡಿಲಗೊಳಿಸೋದು ಬಹಳ ಮುಖ್ಯ. ಆ ಮಣ್ಣು ಯಾರು ಸಡಿಲಗೊಳಿಸಲ್ಲೋ ಅವು ಅನೇಕ ರೋಗಗಳಿಗೆ ತುತ್ತಾಗ್ತದೆ. ಬೀಜೋಪಚಾರ ಮೊದಲೇ ಮಾಡಬೇಕು. ಸೆಕೆಂಡ್, ಇಂಟರ್ಕಲ್ಟಿವೇಷನ್, ಅರ್ಧಿಂಗಪ್ಪ ಅಂತಾರೆ ಅದಕ್ಕೆ. ಅರ್ಧಿಂಗಪ್ಪ ಅಂದರೆ ಅಲ್ಲಿ ಬುಡದಲ್ಲಿ ನೀರು ನಿಲ್ಲಂಗೆ ನಾವು ಮಾಡಬಾರ್ದು. ಅಂದರೆ ಬೀಜೋಪಚಾರ ಮಾಡೋದ್ರಿಂದಲೂ ಸಾಕಷ್ಟು ತರಕಾರಿ ಕೃಷಿಯಲ್ಲಿ ತರಕಾರಿ ಬೆಳೆಗಳಿಗೆ ಬರುವಂಥ ಒಂದು ರೋಗಗಳನ್ನ ಹತೋಟಿ ಮಾಡ್ಬೋದು ಅಂತ ಹೇಳಿದ್ರಾ? ಸರ್, ಈಗ ಇನ್ನೊಂದು, ಹಸಿರುಮನೆಯಲ್ಲಿ ತರಕಾರಿ ಕೃಷಿ ಅಂತೇಳಿ ಇತ್ತೀಚೆಗೆಲ್ಲ ಭಾಳಷ್ಟು ರೈತರು ಅಳವಡಿಸ್ಕೊಳ್ತಾಯಿದ್ದಾರೆ ಸರ್. ಹಸಿರುಮನೆಯಲ್ಲಿ ತರಕಾರಿ ಕೃಷಿ ಅಂದರೆ ಏನು ಸರ್? ಇದನ್ನ ಯಾವ ರೀತಿ ಬೆಳಿಬೋದು, ಯಾವ್ಯಾವ ತರಕಾರಿಗಳನ್ನ ಬೆಳಿಬೋದು ಸರ್? ಸರ್, ಇದು ಇಸ್ರೇಲ್ ಟೆಕ್ನಾಲಜಿ, ಅಮೇರಿಕನ್ ಟೆಕ್ನಾಲಜಿ ಇಲ್ಲ. ಇದೆ ದೊಡ್ಡ ದೊಡ್ಡ ರೈತರು ಇಲ್ಲಿ ಮಾಡ್ತಾಯಿದ್ದಾರೆ, ಸಣ್ಣ ರೈತರು ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಪಾಲಿ ಹೌಸು, ಒಂದು ಗ್ರೀನ್ ಹೌಸು ನಾವು ಡೆವಲಪ್ ಮಾಡಬೇಕಾದ್ರೆ ಕನಿಷ್ಠ 10 ಲಕ್ಷ ಬೇಕು. 10 ಲಕ್ಷ ಕಡಿಮೆ ಅದು, 25 ಲಕ್ಷ. ಅದೆಲ್ಲ ಹೆಂಗೆ ಮಾಡ್ತಾರೆ ಅಂತಂದರೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಇರ್ತವೆ, ಬೆಂಗಳೂರಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ತರಿಸಿ ಅವರೆಲ್ಲ ಮಾಡ್ತಾಯಿರ್ತಾರೆ. ಆಮೇಲೆ ಅಲ್ಲೆಲ್ಲ ಮಾಡ್ತಾಯಿರೋದು ಹೈ ವ್ಯಾಲ್ಯೂ ಕ್ರಾಪ್ಸು, ಕ್ಯಾಪ್ಸಿಕಮ್, ಅದೆಲ್ಲ ಬೇರೆ ಸಿಟಿ ಕಳಿಸೋದು, ಬೇರೆ ಕಂಟ್ರಿ ಕಳಿಸೋದು, ಕ್ಯಾರೆಟು. ಲೋಕಲ್ ಮಾರ್ಕೆಟ್ಗೆ ಇಲ್ಲೇ ಅಲ್ರಿ, ಅದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಅಲ್ಲಿ ಬೆಳಿಬೇಕಾದ್ರೆ ಹೊಸ ತಾಂತ್ರಿಕತೆಗಳನ್ನು ನಾವು ಅಳವಡಿಕೆ ಮಾಡಲೇಬೇಕಾಗ್ತದೆ ಅಲ್ಲಿ. ಸೊ ಕಾಸ್ಟ್ ಈಸ್ ವೆರಿ ಹೈ, ಭಾಳ ಜಾಸ್ತಿ ಖರ್ಚು ಬರ್ತದೆ. ಕಡಿಮೆ ಏರಿಯಲ್ಲೇ ಮಾಡ್ಕೋಬೇಕು, ಜಾಸ್ತಿ ಏರಿಯಾದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಸಮಟೈಮ್ ಏನಾಗ್ತದೆ ಅಂತಂದರೆ ಅಲ್ಲಿ ಬೆಳಕಿನ ಕೊರತೆ ಕಡಿಮೆ ಇರ್ತದೆ. ಆ ಬೆಳಕಿನ ಕೊರತೆ ಕಂಡು ಬಂದಾಗ ಹೆಚ್ಚಿನ ಇಳುವರಿ ನಾವು ಅಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ. ಆ ಗ್ರೀನ್ ಹೌಸ್, ಪಾಲಿ ಹೌಸ್ ಏನಕ್ಕಪ್ಪ ಅಂತಂದರೆ, ಓನ್ಲಿ ನರ್ಸರಿ ಅಭಿವೃದ್ಧಿ ಮಾಡಲಿಕ್ಕೆ. ಈ ಕೆಲವು ಏನು ಮಾಡ್ತಾವೆ ಅಂದರೆ, ನರ್ಸರಿ ಮಾಡುವಾಗ ಅವು ಇನ್ನು ಬೆಳೀತಿದ್ದಾಗ ಗಾಳಿ ಬಂದು ಹೋಗ್ಬಿಡುತ್ತೆ, ಜಾಸ್ತಿ ಮಳೆ ಬಂದು ಹೋಗ್ಬಿಡುತ್ತೆ, ಜಾಸ್ತಿ ಬಿಸಿಲು ಬಂದು ಹೋಗ್ಬಿಡುತ್ತೆ. ಆವಾಗ ಅದು ಏನಪ್ಪ ಅಂತಂದರೆ, ನರ್ಸರಿ ಅಭಿವೃದ್ಧಿಗೆ ಮಾತ್ರ ಪಾಲಿ ಹೌಸ್ ಗ್ರೀನ್ ಹೌಸನ್ನು ಬಳಕೆ ಮಾಡ್ಕೋಬೇಕು. ಹೆಚ್ಚಿನ ತರಕಾರಿ ಅಭಿವೃದ್ಧಿಗೆ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸರ್, ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರೆ ಸರ್, ನೀವು ತರಕಾರಿ ಕೃಷಿಯಲ್ಲಿ ರೈತರು ಸಾಕಷ್ಟು ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ತರಕಾರಿಗಳು ಸಾಕಷ್ಟು ಅಂದರೆ ನಷ್ಟ ಆಗ್ತಾ ಇದ್ದಾವೆ ಅಂತ ಹೇಳಿದ್ರ, ಇದನ್ನ ಸರಿಪಡಿಸೋಕ್ಕಾಗಲ್ಲ ಸರ್? ಸರ್, ಇದು ಸರಿಪಡಿಸ್ಬೇಕಂದ್ರೆ ಇದು ಒಬ್ಬರ ಕಡೆಯಿಂದ ಸಾಧ್ಯ ಇಲ್ಲ. ಈಗ ರೈತನಿಂದ ಹಿಡಿದು ಒಬ್ಬ ಮಿಡ್ಲ್ ಮ್ಯಾನಿಂದ ಹಿಡಿದು ಒಬ್ಬ ಮಾರ್ಕೆಟ್ ಏಜೆಂಟ್ರ ಕಡೆಯಿಂದನೂ ಮಾಡಿದರೆ ಕಡಿಮೆ ಮಾಡಬಹುದು, ಅದನ್ನು ವೇಸ್ಟ್ ಮಾಡೋಕ್ಕಾಗಲ್ಲ. ಈಗ ನೋಡಿ, ಒಬ್ಬ ರೈತ ಬೆಳೀತಾನೆ, ಬೆಳೀತಿರುವಾಗ ಅವನು ಹಣ್ಣು ಕಟಾವು ಮಾಡುವಾಗ ಕೆಲವರು ಕೂಲಿ ಕಾರ್ಮಿಕರು ಏನು ಮಾಡ್ತಾರೆ, ಜೋರಕ್ಕೆ ಕಿತ್ತುಬಿಡ್ತಾರೆ. ಅವಾಗ ಏನಾಗುತ್ತೆ, ಹಣ್ಣು ಅದು ತೊಗಟೆ ಸಮೇತ ಹಣ್ಣು ಕಿತ್ಕೊಂಬರುತ್ತೆ, ಆ ಹಣ್ಣು ಡ್ಯಾಮೇಜ್ ಆಗುತ್ತೆ. ಹಣ್ಣು ಡ್ಯಾಮೇಜ್ ಆಗಿ ಏನು ಮಾಡ್ತೀವಿ, ಅಲ್ಲೇ ಬಿಸಾಕ್ತಿ. ಆಮೇಲೆ ಏನು ಮಾಡ್ತೀವಿ, ಈ ಬಾಸ್ಕೆಟಲ್ಲಿ ಹಾಕ್ತಾರೆ, ಬಾಸ್ಕೆಟಲ್ಲಿ ಹಾಕಿ ಹಣ್ಣು ಹಾಕಿ ಅದ್ರ ಮೇಲೆ ಇನ್ನೊಂದು ಬಾಸ್ಕೆಟ್ ಹಾಕ್ತಾರೆ, ಆವಾಗ ಒಂದು 10 ಡ್ಯಾಮೇಜ್ ಆಗ್ತಾವೆ. ಆಮೇಲೆ ಇನ್ನೊಂದು ಪುಟ್ಟಿ ಬರುತ್ತೆ, ಮಂಕ್ರಿ ಅಂತಾರಲ್ಲ, ಮಂಕ್ರಿ, ಮಂಕ್ರಿ ತುಂಬ ಹಣ್ಣು ಹಾಕಿರ್ತಾರೆ, ಮೇಲೆ ಒಂದು ಗೋಣಿ ತೊಟ್ಟು ಹಾಕಿ ದಬ್ಬನ ತಗೊಂಡು ಹೊಲದು ಬಿಡ್ತಾರೆ. ಆ ದಬ್ಬನ ತಗೊಂಡು ಹೊಲಿಯುವಾಗ ಕನಿಷ್ಠ 10 ಹಣ್ಣು ಡ್ಯಾಮೇಜ್ ಆಗಿರ್ತಾವೆ, ಅದು ವೇಸ್ಟ್. ಈ ಮಾರ್ಕೆಟ್ ಏಜೆಂಟ್ ಹತ್ರ ಹೋದಾಗ ಅವ್ನು ನೋಡ್ತಾನಪ್ಪ, ಅಲ್ಲಿ ಓಪನ್ ಮಾಡಿದಾಗ ಏನು ಸರ್ ಇದೆಲ್ಲ ಡ್ಯಾಮೇಜ್ ಅಂತೇಳಿ, ಅಲ್ಲೇ ತೆಗೆದೋಗಿತ್ತಾನ ಅವ್ನು, ಎಲ್ಲಿ ಹಾಕೋದು, ಡಸ್ಟ್ಬಿನ್ಗೆ ಹಾಕಲ್ಲ, ಅಲ್ಲೇ ತೆಗೆದೋಗಿತ್ತಾನೆ, ಅಲ್ಲೇ ದನಗಳು ಬಂದು ತಿಂತಿರ್ತಾವೆ, ಅದು ಒಂದು ವೇಸ್ಟೇ, ಅದು 5% ವೇಸ್ಟ್. ಆಮೇಲೆ ಮಾರೋರು ತಗೊಂಡೋಗ್ತಾರೆ, ಮಾರೋರು ತಗೊಂಡೋಗಿ ಏನು ಮಾಡ್ತಾರೆ, ಮಾರ್ತಾರೆ, ಎಲ್ಲನ್ನೆಲ್ಲ ಖರ್ಚಾಗ್ತವೆ, ಸಣ್ಣ ಸಣ್ಣವು ಕೆಟ್ಟವು ಬಿಟ್ಟೋಗ್ಬಿಡ್ತಾರೆ, ಅದು ವೇಸ್ಟು. ಕೊನೆಗೆ ಏನು ಮಾಡ್ತಾರೆ, ಅವತ್ತಿಂದ ರೇಟೇ ಇಲ್ಲಪ್ಪ, ಕೆಲವರು ರೋಡಿಗೆ ಸುರಿದು ಹೋಗ್ತಾರೆ, ಅದು ವೇಸ್ಟೇ. ಈ ಹಣ್ಣು ಮಾರೋರು ತರಕಾರಿ ಮಾರಿರ್ತಾರೆ, ಕೊನೆಗೆ ಅವ್ರು ಮನೆಗೆ ಹೋಗ್ಬೇಕಲ್ಲ, ಮನೆಗೆ ಹೋಗೋ ಟೈಮ್ನಾಗ ತರಕಾರಿ ಉಳಿತಾವೆ, ಒತ್ಕೊಂಡು ಹೋಗ್ಲಾರ್ದು ಅವ್ನು ಅಲ್ಲೇ ಹೋಗಿ ಹೋಗ್ಬಿಡ್ತಾಳೆ. ತಿರುಗಿ ಅದನ್ನು ಯಾರು ತೆಗಿಬೇಕು, ಮುನ್ಸಿಪಾಲಿಟಿ ಅವರೇ ಬಂದು ತೆಗಿಬೇಕು, ಇಲ್ಲ ದನಗಳು ಬಂದು ತೆಗಿಬೇಕು. ಇದೆಲ್ಲ ಕೃಷಿ ವಿಷಯಗಳು ಇದನ್ನು ಅಧ್ಯಯನ ಮಾಡಿದ್ದಾರೆ. ಟೋಟಲಿ 40% ಕ್ರಾಪ್ ಲಾಸ್ ಆಗುತ್ತೆ, 40% ಅಷ್ಟೇ ನಾವು ಬಳಕೆ ಮಾಡ್ತಿದ್ವಿ. 40%ಅಲ್ಲಿ ನಾವು ಮತ್ತೆ ಅಲ್ಲಿ ಕೀಟಗಳು ತಿಂತಾ ಇರ್ತವೆ, ಇಲಿಗಳು ತಿಂತಾ ಇರ್ತವೆ, ಆಮೇಲೆ ರೋಗಗಳಿಗೆ ತುತ್ತಾಗ್ತಾ ಇರ್ತವೆ. ಆಮೇಲೆ ಜೊತೆಗೆ ನೋಡಿ, ಅವನು ಇಷ್ಟು ಏನೆಲ್ಲ ಕಷ್ಟಪಡ್ತಾನೆ, ಮಾರ್ಕೆಟ್ ಅಲ್ಲಿ ತಗೊಂಡೋದ್ರೆ ರೇಟ್ ಇಲ್ಲ. ಭಾರತೀಯ ವೈದ್ಯಕೀಯ ಸಂಸ್ಥೆ ಅಂತ ಇದೆ, ICMR, ಗೊತ್ತಲ್ಲ ನಿಮಗೆ. ICMR ಒಂದು ರೆಕಮೆಂಡ್ ಮಾಡಿದೆ, ಒಬ್ಬ ಮನುಷ್ಯ ಒಬ್ಬ ಆರೋಗ್ಯ ಇರಬೇಕಾದ್ರೆ 150 ಗ್ರಾಮ್ ಹಣ್ಣು ತಿನ್ನಬೇಕು ಪರ್ ಡೇ, 250 ಗ್ರಾಮ್ ತರಕಾರಿ ತಿನ್ನಬೇಕು, ಹೆಚ್ಚು ಕಮ್ಮಿ ಕಾಲ ಕೀಚ. ನಾವೆಲ್ಲಿ ತಿಂತವ್ರಿ? ತಿನ್ನೋದಿಲ್ಲ ನಾವು ಅಷ್ಟು ತರಕಾರಿ, ಎಲ್ಲಿ ತಿಂತೇವೆ? ಒಂದೊಂದು ದಿವಸ ಏನು ತಿನ್ನೋದೇ ಇಲ್ಲ. 10 ಗ್ರಾಮ್ 20 ಗ್ರಾಮ್ ತಿನ್ಬೇಕಾದ್ರೆ ಮಸ್ತಾಗೋದು. ಹಿಂಗಾಗಿ ನಮ್ಮಲ್ಲಿ ನ್ಯೂಟ್ರಿಷನ್ ಕಡಿಮೆ ಇದೆ. ನಮ್ಮ ಭಾರತದ ಪ್ರಜೆಗಳಲ್ಲಿ ವೆಜಿಟೇಬಲ್ ಪ್ರೊಡಕ್ಷನ್ ನಂಬರ್ ಲೀಡಿಂಗ್ ಅಮೆರಿಕ. ಎಲ್ಲ ತರಕಾರಿ ಬೆಳೀತಾರೆ, ಎಲ್ಲ ಎಲ್ಲ ಬಳಕೆ ಮಾಡ್ತಾರೆ. ಅವರು ದಿವಸಕ್ಕೆ 1/2 ಕೆಜಿ ತರಕಾರಿ 1/2 ಕೆಜಿ ಹಣ್ಣು ತಿಂತಾರೆ ಪ್ರತಿಯೊಬ್ಬ ಪ್ರಜೆನೆ. ಅಲ್ಲಿ ತರಕಾರಿ ಮೇಲೆ ಜೀವನ, ರೈಸ್ ಯಾವಿಲ್ಲ, ರೈಸ್ ಐಟಮ್ ಇಲ್ಲ, ಚಪಾತಿ ಎಲ್ಲ ಏನು, ತರಕಾರಿ ಮೇಲೆ ಜೀವನ. ಯಾಕಂದ್ರೆ ಒಳ್ಳೆ ವಿಟಮಿನ್ಸ್ ಪ್ರೋಟೀನ್ಸ್ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಬಲಿಷ್ಠವಾಗಿರ್ತಾರೆ. ಸರಿಗೆ ಒಂದು ಮಾತು ಹೇಳಿದ್ರೆ ನೀವು ಅಂದರೆ ಸಾಕಷ್ಟು ಮಾರುಕಟ್ಟೆಗಳಲ್ಲಿ ನೋಡಿದ್ದೀವಿ, ಸಂತೆಗಳಲ್ಲಿ ನೋಡಿದ್ದೀವಿ. ಅಂದರೆ ಈಗ ತರಕಾರಿಗೆ ರೇಟ್ ಇರಲಿಲ್ಲ ಅಂತ ಅನ್ನುವಂಥ ಒಂದು ಸಂದರ್ಭದಲ್ಲಿ ಸಂಜೆ ಆದಂಗೆಲ್ಲ ಮಾರ್ಕೆಟ್ನಲ್ಲಿ ಸಾಕಷ್ಟು ತರಕಾರಿ ಉಳಿದವನ್ನೆಲ್ಲ ಅಲ್ಲೇ ಬಿಸಾಡಿ ಹೋಗ್ತಾರೆ ಅಂತ ಹೇಳಿದ್ರ. ಅಂದರೆ ಇದು ಯಾಕೆ ಬಿಸಾಕ್ತಾರಪ್ಪ ಅಂತಂದರೆ, ಇವತ್ತು ಸರಿಯಾದ ಒಂದು ಬೆಲೆ ನಮ್ಮ ರೈತರಿಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಈ ಥರ ಪರಿಸ್ಥಿತಿ ಆಗುತ್ತೆ. ಅಂದರೆ ಯಾವುದೇ ಒಂದು ತರಕಾರಿ ಈಗ ರೇಟ್ ಆಯ್ತಪ್ಪ, ಈಗ ಟೊಮೆಟೊ 100 ರೂಪಾಯಿ ಆಯಿತು ಅಂತಂದಟ್ಟಿಗೆ ಎಲ್ಲರೂ ಬರೀ ಟೊಮೆಟೊ ಬೆಳೆಯೋದನ್ನೇ ಮಾಡ್ತಾ ಇದ್ದಾರೆ. ಅಂದರೆ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ ಯಾವ ರೀತಿ ಇರುತ್ತೆ ಸರ್? ಅಂದರೆ ರೈತರಿಗೆ ಇದರ ಬಗ್ಗೆ ಸಲಹೆ ಕೊಡುವ ಒಂದು ನಿಟ್ಟಿನಲ್ಲಿ. ಈಗ ಸರ್ ನಾನೇನು ಹೇಳ್ತೀನಿ, ಈಗ ಪಕ್ಕದ ಮನೆಯವನು ಏನೋ ಒಂದು ಕಾರ್ ತಂದ ಅಂತೇಳಿ ನಾನು ಕಾರ್ ತರೋದ್ರಲ್ಲಿ ಅರ್ಥ ಅಲ್ಲ, ನನ್ನ ಕೆಪಾಸಿಟಿ ಇರಬೇಕಲ್ಲ. ಹಾಗೆ ಈಗ ಅವನು ಹೀರೆಕಾಯಿ ಹಾಕಿದ್ರೆ ನಾನು ಹೀರೆಕಾಯಿ ಹಾಕಿದ್ರೆ ತಪ್ಪೇ ಅದು. ಏನಾದರೂ ಹೊಸತನ ಕಂಡ್ಕೋಬೇಕು, ಅವ್ನು ಮೊದಲೇ ಯೋಚನೆ ಮಾಡಬೇಕು, ಇದು ಹಾಕಿದ್ರೆ ನಾನು ನಾಳೆ ರೇಟ್ ಸಿಗ್ತದೋ ಇಲ್ಲ. ಅದಕ್ಕೆ ಅವ್ನು ಹಾಗಲಕಾಯಿ ಹಾಕಿದ್ರೆ ನಾನು ಬೆಂಡೆಕಾಯಿ ಹಾಕ್ಬೇಕು, ಹೀರೆಕಾಯಿ ಹಾಕಿದ್ರೆ ನಾನು ಸೌತೆಕಾಯಿ ಹಾಕ್ಬೇಕು, ಅವನು ಇವನು ಬೆಳೆ ಬೆಳೆದ್ರೆ ಇವನೊಂದು ಬೆಳೆ. ಸೊ ಎಲ್ಲ ತರಕಾರಿಗಳನ್ನು ಬೆಳಿಬೇಕು, ಯಾಕಂದರೆ ಒಂದರ ರೇಟ್ ಹೋದರೆ ಇನ್ನೊಂದರ ಸಿಗುತ್ತೆ. ಹೀಗಾಗಿ ಈಗ ಕೆಲವು ತರಕಾರಿಗಳನ್ನು ನಾವು ಸೀಸನ್ ನೋಡಿ ಹಾಕಬೇಕು. ಈಗ ನಾವು ಟೊಮೊಟೊ ಯಾವ್ದೋ ಟೈಮ್ನಾಗ ಎಲ್ಲೇ ಹಾಕಿದ್ರೆ ಅದು ಉಪಯೋಗ ಆಗಲ್ಲ. ಅವನು ಹೆಂಗೆ ಬರ್ಬೇಕು ರೇಟು, ಮೇ ಜೂನ್ದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಆ ಮೇ ಜೂನ್ದಲ್ಲಿ ಒಳ್ಳೆ ರೇಟ್ ಸಿಗ್ಬೇಕಂದ್ರೆ ಅವ್ನು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಅವ್ನು ಪ್ಲಾಂಟಿಂಗ್ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕು, ಆವಾಗ ಅವ್ನು ಬೆನಿಫಿಟ್ ಸಿಗೋಕೆ ಸಾಧ್ಯ ಆಗುತ್ತೆ. ಆಮೇಲೆ ನಾವು ಟ್ರೆಂಡ್ ನೋಡ್ಕೋಬೇಕು, ಈಗ ಎಲ್ಲರೂ ಇದನ್ನೇ ಬೆಳೀತಾ ಇದಾರಲ್ಲ, ನಾನು ಬೇರೆ ಬೆಳೆಯೋಣ ಅಂತ ಮನಸ್ಸು ಮಾಡಿದ್ರೆ ಅವ್ನಿಗೆ ಡೆಫಿನೆಟ್ಲಿ ಸಿಗುತ್ತೆ. ಈಗೇನು ಮಾಡ್ತಾರೆ, ತರಕಾರಿ ಒಂದೇ ತರಕಾರಿ ಮಾರ್ಕೆಟ್ನಾಗ ಇರೋದ್ರಿಂದ ಅದನ್ನು ಕೊಳ್ಳೋರ್ಗೂ ಕಷ್ಟ, ತಿನ್ನೋರ್ಗೂ ಕಷ್ಟ. ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ತರಕಾರಿ ಇದ್ದರೆ ಮಾರ್ಕೆಟ್ ಮಾಡೋದು ಈಸಿ, ಬಳಕೆ ಮಾಡೋದು ಈಸಿ. ಅದಕ್ಕೆ ನಾವು ಮಾತಾಡ್ಕೋಬೇಕು ಫ್ರೆಂಡ್ಸ್ಗಳು, ಏ ನನ್ನ ತರಕಾರಿ ನಾನು ಜವಳಿಕೆ ಹಾಕ್ತೇನೆ ಹೀರಿಕೆ ಹಾಕಪ್ಪ, ಈ ಥರ ಎಲ್ಲ ಮಾತಾಡ್ಕೊಂಡು ಹಾಕೋಬೇಕು. ಗುಂಪು ಚರ್ಚೆ ಅಂತಾರೆ, ಟ್ರೈನಿಂಗ್ ಪ್ರೋಗ್ರಾಮ್ ಇದೆಲ್ಲ ಮಾಡಿ ನೋಡಿ, ಇದು ಗ್ರೇಟ್ ಚೆನ್ನಾಗಿದೆ. ಈಗ ನೋಡಿ, ಈಗ ಹರಿಹರ ತಾಲೂಕಲ್ಲಿ ಸೋಯಾಬೀನ್ ಒಳ್ಳೆ ಕ್ರಾಪ್, ಈಗ ನಾವೆಲ್ಲ ಹಾಕ್ಸಿದ್ದೀವಿ, ಏನು ಇನ್ನೊಂದು ಸ್ವಲ್ಪ ದಿನಕ್ಕೆ ಅದೇ ಡಾಮಿನೆಂಟ್ ಆಗಿಬಿಡುತ್ತೆ. ಯಾಕೆ ಗೊತ್ತಾ? ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಮೆಕ್ಕೆಜೋಳ ಭತ್ತ ಕಂಪೇರ್ ಮಾಡಿದರೆ ಡಬಲ್. ಏನಲ್ಲ, ಬೀಜ ತಂದು ಹಾಕಿರೋ ಸಾಕು, ಯಾ ಥರದ ಖರ್ಚಿಲ್ಲ, ಒಂದು ಕಳೆ ಅಷ್ಟೇ. ಅದಕ್ಕೆ ಗೊಬ್ಬರನೂ ಹೆಚ್ಚಿಗೆ ಇಷ್ಟಪಡಲ್ಲ, ಒಳ್ಳೆ ಬಂಪರ್ ಕ್ರಾಪ್. ಹಿಂಗ ಎಲ್ಲರೂ ಒಂದೇ ಥರ ಮಾಡೋಕ್ಕೋಗ್ಬೋದು. ಈಗ ನಿಮ್ದು 2 ಎಕರೆ ಹೊಲ ಇತ್ತಂದ್ರೆ ಅದು 1 ಎಕರೆ ಸೋಯಾಬೀನ್ ಹಾಕ್ರಿ, 1 ಎಕರೆ ಮೆಕ್ಕೆಜೋಳ ಹಾಕ್ರಿ. 2 ಎಕರೆನೂ ಸೋಯಾಬೀನ್ ಹಾಕೋದು ಬೇಡ, 2 ಎಕರೆನೂ ಮೆಕ್ಕೆಜೋಳ ಹಾಕೋದು ಬೇಡ. ಯಾಕಂದ್ರೆ ನಿಮಗೆ ಪ್ರಾಫಿಟ್ ಲಾಸು ಈಕ್ವಲೈಸ್ ಆಗ್ಬೇಕಲ್ಲ. ಅದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕು ರೈತರಿಗೆ. ನಾವು ಅದನ್ನೆಲ್ಲ ತಿಳುವಳಿಕೆ ಕೊಡಬೇಕಾಗ್ತದೆ. ನೋಡ್ರಿ, ಇದಾಕ್ರಿ ಇದಾಕ್ರಿ ಇದಾಕ್ರಿ ತರಬೇತಿ ಮುಖದ ಅವ್ರಿಗೆ ಮಾಹಿತಿ ಕೊಡೋರಿಲ್ಲ. ಅವ್ರು ಏನು ಮಾಡ್ತಾರೆ, ಇಲ್ಲಪ್ಪ ನಂದು ಹೊಲ ಈ ವರ್ಷ ಬೀಳೈತಿ, ಏನಾರು ಬೆಳೆ ಹಾಕ್ಬೇಕು. ಯಾಕೆ ಊರಾಗಿ ನೀವು ಏನಾರು ಮಾತಾಡ್ಕೊಂತಾರ್ತಾನೆ, ಏ ಅವ್ನು ಯಾಕೆ ಬಿತ್ತಿಲ್ಕಣಲ್ಲೇ ಅವನು ಅವನದು ದುಡ್ಡದ ಅವ್ರು ಬಿಡಲ್ಲ ಹಂಗೆ ಹಿಂಗೆ ಅಂತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ರೈತರು ಈ ಮೂಲಕ ನಾನು ಮನವರಿಕೆ ಮಾಡ್ಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ಬೆಳೆ ಹಾಕ್ರಿ, ಖಾಲಿ ಬಿಡಬಾರ್ದು. ಅದು ಏನಿದ್ರು ಸಣ್ಣ ಪುಟ್ಟ ಒದ್ದು ಸರಿ ಮಾಡಿಕೊಂಡು ನಾವು ಹೊಲನ ಬಿತ್ತನೆ ಮಾಡಬೇಕು, ಖಾಲಿ ಬಿಡಬಾರ್ದು. ಇದು ಒಂದು ಒಳ್ಳೆ ಬೆಳವಣಿಗೆ. ಸರ್, ಈ ತರಕಾರಿ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಹಂಚಿಕೊಟ್ರಿ. ಈ ತರಕಾರಿ ಕೃಷಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮನ್ನು ನಮ್ಮ ರೈತರು ಯಾವ ರೀತಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತೀರ? ಸರ್, ಖಂಡಿತ. ನಾನು ಇಲ್ಲಿರಕತ್ತಿ ಒಂದು 25 ವರ್ಷ ಸರ್ವಿಸು ಕತ್ಲಗಿರಿಯಲ್ಲಿ. ನಾನು ತೋಟಗಾರಿಕೆ ಬೆಳೆಗಳ ಬಗ್ಗೆ ನಾನು ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲ ಸರ್, ನಮ್ಮ ಪ್ಲಾಟಲ್ಲಿ ಇಂಥ ಸಮಸ್ಯೆ ಇದೆ, ಬಂದು ನೋಡಿ ಅಂದರೆ ನಾನು ಇಮಿಡಿಯೇಟ್ಲಿ ಬಂದು ನೋಡ್ತೀನಿ. ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇರ್ತದೆ, 9 4 8 3 6 9 5 1 6 7. ಸರ್, ಒಳ್ಳೆಯದು ಸರ್. ಇಲ್ಲೇ ತನಕ ಈ ಒಂದು ತರಕಾರಿ ಕೃಷಿಯಲ್ಲಿ ನಮ್ಮ ರೈತರು ಅನುಸರಿಸಬೇಕಾದಂತಹ ಸಾಕಷ್ಟು ಒಂದು ಕ್ರಮಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಸರ್, ನಮಸ್ಕಾರ ಸರ್, ಥ್ಯಾಂಕ್ ಯು. ತರಕಾರಿ ಕೃಷಿಯಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ಕುಸುಗೂರು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. ಕೃಷಿ ಇಲಾಖೆಯಿಂದ ಇದೊಂದು ವಿಶೇಷ ಸಲಹೆ. 2022-23 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರವು ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಅದರಂತೆ FAQ ಗುಣಮಟ್ಟದ ಪ್ರತಿ ಕ್ವಿಂಟಾಲ್ ಉತ್ಪನ್ನಕ್ಕೆ ಘೋಷಿತ ಬೆಂಬಲ ಬೆಲೆ ವಿವರ ಈ ರೀತಿ ಇದೆ. ಭತ್ತ ಸಾಮಾನ್ಯ 2040 ರೂಪಾಯಿ, ಭತ್ತ ಗ್ರೇಡ್ ಎ 2060 ರೂಪಾಯಿ, ಜೋಳ ಹೈಬ್ರಿಡ್ 2970 ರೂಪಾಯಿ, ಜೋಳ ಮಾಲ್ದಂಡಿ 2990 ರೂಪಾಯಿ, ಸಜ್ಜೆ 2350 ರೂಪಾಯಿ, ರಾಗಿ ಸಜ್ಜೆ 2350 ರೂಪಾಯಿ, ರಾಗಿ 3578 ರೂಪಾಯಿ, ಮೆಕ್ಕೆಜೋಳ 1962 ರೂಪಾಯಿ, ತೊಗರಿ 6600 ರೂಪಾಯಿ, ಹೆಸರು 7755 ರೂಪಾಯಿ, ಉದ್ದು 6600 ರೂಪಾಯಿ, ಶೇಂಗಾ 5850 ರೂಪಾಯಿ, ಸೂರ್ಯಕಾಂತಿ ಬೀಜ 6400 ರೂಪಾಯಿ, ಸೋಯಾಬೀನ್ ಹಳದಿ 4300 ರೂಪಾಯಿ, ಎಳ್ಳು 7830 ರೂಪಾಯಿ, ಹುಚ್ಚೆಳ್ಳು 7287 ರೂಪಾಯಿ, ಹತ್ತಿ ಮಧ್ಯಮ ಎಳೆ 6080 ರೂಪಾಯಿ, ಹತ್ತಿ ಉದ್ದ ಎಳೆ 6380 ರೂಪಾಯಿ. ಈ ರೀತಿ ಬೆಂಬಲ ಬೆಲೆಯನ್ನು ಘೋಷಿಸಲಾಗಿದೆ. ಮಾರುಕಟ್ಟೆಯಲ್ಲಿ ಘೋಷಿತ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತಿದ್ದಲ್ಲಿ ಹತ್ತಿರದ ಕೃಷಿ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಯನ್ನು ಸಂಪರ್ಕಿಸಬಹುದು. ವಿಶೇಷ ಸಲಹೆಯನ್ನು ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನು ಆಲಿಸೋಣ. ನಾರಿ ಮನಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನಸೋತಳ್ಳೋ ಕಣಿ ನನ್ನ ತಳಮಾನೆ